ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೀ ವಿಶ್ವನುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭೀರ್ಯಜತ್ರಾಃ ಶಿರೈರಂಗೈಃ ಸ್ತುಷ್ಟವಾಗುಂ ಸ್ವಸ್ತನೋಭಿಃ ವಿಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನ ಸ್ತಾರ್ಕ್ಷೋ ವರಿಷ್ಠನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಂ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಸ್ಯಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ನಮಸ್ಕಾರ ಎಲ್ಲರಿಗೂ. ಇಂದು ಎರಡನೇ ದಿವಸ ಈ ಆಧ್ಯಾತ್ಮಿಕ ಶಿಬಿರದ ಬಹುಶಃ 20 ವರ್ಷ ಸುಮಾರು 20 ವರ್ಷ ಮುಂದೆ ಇಲ್ಲೇ ಈ ಒಂದು ಈ ಶಿಬಿರದಲ್ಲಿ ನಾನು ಭಾಗವಹಿಸಿದ್ದೆ. ಇವತ್ತು ತಿರ್ಗಾ ಎರಡನೇ ಸಲ ಇಲ್ಲಿ ಬಂದಿರೋದು. ಇಂದಿನ ವಿಷಯ ನಿಮಗೆಲ್ಲ ಗೊತ್ತುಪಡಿಸಿದ್ದ ಹಾಗೆ ಇಚ್ಛೆ ಮತ್ತು ಯೋಗ್ಯತೆ. ಇಲ್ಲಿ ಎರಡು ಶಬ್ದಗಳಿವೆ, ಇಚ್ಛೆ ಮತ್ತು ಯೋಗ್ಯತೆ ಅಂತ. ಇಚ್ಛೆ ಇದರ ವಿಭಾಗ ಮಾಡಿದರೆ ಮಾನವ ಇಚ್ಛೆ ಮತ್ತು ದೈವಿ ಇಚ್ಛೆ ಅಂತ ಎರಡು ಮಾಡ್ಬೋದು. ಆಮೇಲೆ ಇನ್ನೊಂದು ಯೋಗ್ಯತೆ. ಇದನ್ನು ಇಂಗ್ಲೀಷ್ನಲ್ಲಿ ಎಬಿಲಿಟಿ ಆ್ಯಂಡ್ ಎಲಿಜಿಬಿಲಿಟಿ ಅಂತ, ಅಥವಾ ಸೊ ಡಿಸೈರ್ ಆ್ಯಂಡ್ ಡಿಸರ್ವ್. ಸೊ ವಾಟ್ ಯು ಡಿಸರ್ವ್ ಯು ಮಸ್ಟ್ ಡಿಸೈರ್ ಅಂತ ಇಂಗ್ಲೀಷ್ನಲ್ಲಿ. ಈ ಭಗವದ್ಗೀತೆಯಲ್ಲಿ ಈ ಶಬ್ದ ಬರುತ್ತೆ, ನೀವು ಕೇಳಿರ್ಬೋದು. 18ನೇ ಅಧ್ಯಾಯದ 63ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಆ ಶ್ಲೋಕ ಈ ಥರ ಇದೆ: ಇತಿ ತೇ ಜ್ಞಾನಮಖ್ಯಾತಂ ಗುಹ್ಯಾ ಗುಹ್ಯತರಂ ಮಯ ವಿಮೃಶೇಷೇಣ ಯಥೇಸಿ ತಥಾಕುರು, ಯಥೇ ಇಚ್ಛಸಿ ತಥಾಕುರು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಈ 18ನೇ ಅಧ್ಯಾಯ ಪೂರ್ಣ ಕೃಷ್ಣನಿಗೆ ಅರ್ಜುನಿಗೆ ಸಂಗ್ರಾಮದಲ್ಲಿ ಯೋಧನಾಗೋದಕ್ಕೆ ಪ್ರೇರೇಪಿಸಿ ಎಲ್ಲ ಥರದ ಜ್ಞಾನ ಮತ್ತು ಯೋಗಗಳ ಬಗ್ಗೆ ವಿವರ ಹೇಳಿ ಕೊನೆಗೂ ಅವನ ಮೇಲೆ ಬಿಡ್ತಾನೆ, ಯಥಾ ಇಚ್ಛಿಸಿ ತಥಾ ಕುರು. ಇಲ್ಲೇ ಈ ಮಾನವೀಯ ಒಂದು ಪುರುಷಾರ್ಥದ ಒಂದು ಅವಕಾಶವಿದೆ. ಮಾನವನಲ್ಲಿರುವ ಇದು ಪುರುಷಾರ್ಥ, ಅದು ಹೇಗೆ ನಾವು ಉಪಯೋಗಿಸಿ ಅದನ್ನು ಫಲಿಸಬಹುದು ಎಂಬುದಕ್ಕೆ ಒಂದು ಅವಕಾಶ. ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ದಿ ಪಾಸಿಬಿಲಿಟಿ, ಹ್ಯೂಮನ್ ಪಾಸಿಬಿಲಿಟಿ. ಈ ಯೋಗ್ಯತೆ, ಇಚ್ಛೆ ಹೇಳಿದ ಹಾಗೆ ದೈವಿ ಮತ್ತು ಮಾನವೀಯ ಇಚ್ಛೆ. ದೈವಿ ಇಚ್ಛೆ ಒಂದೇ ಒಂದು ಇಚ್ಛೆ, ಅದು ಒಂದೇ, ಅದರಲ್ಲಿ ಯಾವುದೊಂದು ವಿಭಾಗವಿಲ್ಲ. ಆದರೆ ಮಾನವೀಯ ಇಚ್ಛೆಯಲ್ಲಿ ಸಾವಿರಾರು ಇಚ್ಛೆಗಳು ಪ್ರತಿಯೊಬ್ಬ ಮಾನವನಲ್ಲಿ ಇರುತ್ತೆ. ಈ ಎಲ್ಲ ಇಚ್ಛೆಗಳ ಪೂರೈಸುವುದಕ್ಕೆ ಒಂದೇ ಒಂದು ಆಧಾರ ಅಥವಾ ಒಂದೇ ಒಂದು ಸ್ಥಾನ ಅಂದರೆ ಈ ದೈವಿ ಇಚ್ಛೆ ಮೇಲೆ ಪೂರ್ಣ ನಿರ್ಭರ ಆದರೆ ಆವಾಗಲೇ ಈ ಎಲ್ಲ ಮಾನವೀಯ ಇಚ್ಛೆಗಳು ಪೂರೈಸ್ತವೆ. ಹೀಗೆ ಈ ಅತಿ ಸೂಕ್ಷ್ಮವಾದ ಒಂದು ಜ್ಞಾನವನ್ನು ಹೇಳಿದ ಮೇಲೂ ಕೂಡ ಶ್ರೀಕೃಷ್ಣ ಅವನಿಗೆ ಹೇಳ್ತಾನೆ, ಇನ್ನು ಈಗ ಸ್ವತಃ ನಿನ್ನ ಇಚ್ಛೆ ಪ್ರಕಾರ ಮಾಡಲು. ಇದು ಇದರಲ್ಲಿ ಈ ಮನುಷ್ಯನಲ್ಲಿರೋ ಒಂದು ಪುರುಷಾರ್ಥ ಅಂದರೆ, ನಾವು ಪುರುಷಾರ್ಥದಲ್ಲಿದೆ ಧರ್ಮಾರ್ಥ ಕಾಮ ಮೋಕ್ಷ ಮೂರಿವೆ. ಈ ಧರ್ಮಾರ್ಥ ಕಾಮ ಮೋಕ್ಷ ನಾಲ್ಕು, ಅದರಲ್ಲಿ ಮೋಕ್ಷ ಅದೇ ಮುಖ್ಯ ಗುರಿ. ಧರ್ಮವನ್ನು ಕೂಡ ಮೋಕ್ಷದ ಗುರಿ ಇಟ್ಕೊಂಡೆ, ಅರ್ಥ ಕೂಡ ಮೋಕ್ಷದ ಗುರಿ ಇಟ್ಕೊಂಡೆ, ಕಾಮ ಕೂಡ ಮೋಕ್ಷದ ಗುರಿ ಇಟ್ಟುಕೊಂಡೇ ಮಾಡಬೇಕು. ಈ ಈ ಕಾಮದಲ್ಲಿ ಈ ಇಚ್ಛೆಗಳೆಲ್ಲ ಬರ್ತವೆ. ಈ ಇಚ್ಛೆಗಳು ಭಗವಂತನ ಒಂದು ಕೃಪೆ ಅಥವಾ ಅವನ ಒಂದು ಇಚ್ಛೆಯ ಪ್ರಕಾರ ನಡೆಯುವ ಒಂದು ಭರವಸೆ ಇದ್ದರೆ ಅವಾಗ ಇದು ಸುಲಭವಾಗುತ್ತೆ. ಇಲ್ಲೇ ಒಂದು ಇದನ್ನು ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಚಿಕ್ಕ ಕಥೆ ನಿಮ್ಗೆ ಗೊತ್ತಿದೆ, ಈ ಭಾಗವತದಲ್ಲಿ ಇದು ಮಹಾಭಾರತದಲ್ಲಿ ಬರುತ್ತೆ, ಏಕಲವ್ಯನ ಕಥೆ. ಹೇಗೆ ಆ ಥರದ ಒಂದು ಉದ್ದೇಶಯುಕ್ತವಾದ ಇಚ್ಛೆ ಇದ್ದರೆ ನಾವು ನಮ್ಮ ಗುರಿಯನ್ನು ಸೇರ್ಬೋದು ಅಂತ. ಏಕಲವ್ಯನ ಕಥೆ ನಿಮಗೆಲ್ಲ ಗೊತ್ತಿದೆ, ಅವನು ಯಾವ ಥರದ ಒಂದು ದೃಢ ನಿರ್ಧಾರ ಮತ್ತು ತನ್ನ ಇಚ್ಛೆ, ನಾನು ಹೀಗೆ ಒಂದು ಧನುವಿದ್ಯೆ ಕಲಿಯಲೇಬೇಕು, ಯಾವ ಪರಿಸ್ಥಿತಿಯಲ್ಲಿ ಕೂಡ ನಾನು ಕಲಿಯಲೇಬೇಕು ಎಂಬ ಒಂದು ದೃಢ ನಿರ್ಧಾರ ಆ ಥರ ಇದ್ದಾಗಲೇ ನಾವು ಇತರ ಒಂದು ಅದಕ್ಕೆ ಬೇಕಾದ ಅನುಕೂಲಗಳು ಮತ್ತು ಅನಾನುಕೂಲ ಇದ್ದರೂ ಕೂಡ ನಾವು ಗುರಿಯನ್ನು ಸೇರ್ಬೋದು. ಅದೇ ಥರ ಇನ್ನೊಂದು ಕಥೆ ಇದೆ. ಒಬ್ಬ ಮಹದ ದೇಶ ಒಂದು ದೇಶ ಇದೆ, ಒಂದು ರಾಜ್ಯದಲ್ಲಿ ಮಹತಿ ಎಂಬ ರಾಜ್ಯ, ಆ ರಾಜ್ಯದ ಒಬ್ಬ ರಾಜ್ಯದಲ್ಲಿ ಒಂದು ಗುರುಕುಲವಿತ್ತು. ಆ ಗುರುಕುಲದ ಗುರುವಿನ ಹೆಸರು ಶರತ್ ಗುರು ಅಂತ. ಗುರು ಶರತ್ನು ಅವನು ತನ್ನ ವಿದ್ಯಾರ್ಥಿಗಳಿಂದ ಅವನ ಆಶ್ರಮದಲ್ಲಿದ್ದಾಗ ಆ ಆಶ್ರಮದಲ್ಲಿ ಒಬ್ಬ ತೋಟಗಾರನಿದ್ದ. ಆ ತೋಟಗಾರನ ಮಗ ತುಂಬ ಬುದ್ಧಿವಂತ ಮತ್ತು ತುಂಬ ಸೇವಾಭಾವ ಮತ್ತು ದೈವಿ ಶಕ್ತಿ ಮೇಲೆ ಒಬ್ಬ ಭರವಸೆ ಇತ್ತು ಅವನ ಮಗ. ಅವನ ಹೆಸರು ನಂದ ಅಂತ. ಆ ನಂದನ ನೋಡಿ ಶರತ್ ಗುರುಗೆ ತುಂಬ ಇಚ್ಛೆ ಹೊಳಿತು, ಇವನೊಬ್ಬ ಒಳ್ಳೆ ವಿದ್ಯಾರ್ಥಿ ಆಗಬಾರ್ದ ಅಂದ. ಅವಾಗ ಅವನು ಕರೆದು ಹೇಳ್ತಾನೆ, ನೀನು ಈ ಗುರುಕುಲದಲ್ಲಿ ಬಂದಿರು, ಇಲ್ಲಿ ಎಲ್ಲ ಶಿಕ್ಷೆ ವಿದ್ಯಾಭ್ಯಾಸ ಮಾಡು ಅಂತ ಹೇಳ್ತಾನೆ. ಆದರೆ ನಾನು ಈ ತೋಟಗಾರನ ಮಗ, ನನ್ನಲ್ಲಿ ಹೇಗೆ ಯೋಗ್ಯತೆ ಇದೆ ಅಥವಾ ನನ್ನ ಈ ಸಾರಣ ಇಲ್ಲೋ ಅಂತ ಹೇಳ್ತಾನೆ. ಆವಾಗ ಇಲ್ಲ, ನೀನು ವಿದ್ಯಾಭ್ಯಾಸ ಮಾಡು ಅಂತ ಹೇಳ್ತಾನೆ. ಈ ಕೇಳಿದ ಮೇಲೆ ಅವಾಗ ಇವು ಕೆಲಸ ಮಾಡ್ತಾ ಇದ್ದಾನೆ, ಇವೆಲ್ಲ ಇನ್ನು ವಿದ್ಯಾರ್ಥಿಗಳಿದ್ದಾರೆ. ಸ್ವಲ್ಪ ದಿವಸ ಆದಮೇಲೆ ಒಬ್ಬ ಈ ಇನ್ನೊಂದು ದೇಶದಿಂದ ಒಬ್ಬ ರಾಜದ ಕುಮಾರ, ಅವನ ಹೆಸರು ವಿಠಲ ಅಂತ ಅವನ ಹೆಸರು, ಅವನು ಈ ಗುರುಕುಲಕ್ಕೆ ಬರ್ತಾನೆ ವಿದ್ಯಾಭ್ಯಾಸಕ್ಕೋಸ್ಕರ. ಅವಾಗ ಶರತ್ ಗುರು ಅವನು ಹೇಳ್ತಾನೆ, ನೀನು ಯಾವ ಇಲ್ಲಿ ಇಲ್ಲೂ ಎಲ್ಲ ವಿದ್ಯಾರ್ಥಿಗಳಿಂದ ಎಲ್ಲ ಅವರು ಅವ್ರೊಡನೆ ಕೆಲಸ ಮಾಡೋತ್ವ ನೀನು ಸೇರಿ ಅವರಲ್ಲಿರೋ ಸ್ವಲ್ಪ ದಿವಸ, ಆಮೇಲೆ ನಿನಗೆ ವಿದ್ಯಾಭ್ಯಾಸ ಹೇಳ್ತೇನೆ ಅಂತ ಹೇಳ್ತಾರೆ. ಅವರಲ್ಲಿ ಮುಖ್ಯವಾಗಿ ಒಬ್ಬ ಹುಡುಗ ಇದ್ದಾನೆ, ಅವನ ಹೆಸರು ನಂದ. ಅವನ ಒಂದು ಪರಿಚಯ ಮಾಡ್ಕೊ, ಅವನ ಸ್ವಭಾವ ಒಳ್ಳೆಯದು, ನೀವು ಅವನ ಜೊತೆಯಲ್ಲಿ ನೀರು ಅಂತ ಹೇಳ್ತಾನೆ. ಅವಾಗ ಈ ರಾಜಕುಮಾರ ವಿಠಲ ಹೋಗಿ ಆ ನಂದನ್ನ ಹುಡುಕ್ತಾನೆ. ಹುಡುಕಿ ನಂದನ್ ಕೇಳ್ತಾನೆ, ನೀನೇ ನಂದನ್ ಅಂತ. ಅವನು ನಂದ, ಹಾನ್ ನಾನೇ, ನನ್ನ ಹೆಸರು ನಂದ ಅಂತ. ಅವನು ಕಪ್ಪು ಹುಡುಗ, ಆಮೇಲೆ ತುಂಬ ತೆಳ್ಳಗಾಗಿದ್ದ, ಅವನು ಅಷ್ಟು ದೇಹ ದೃಢವಾಗಿರಲಿಲ್ಲ. ಇದನ್ನು ನೋಡಿ ಇವನಿಗೆ ತುಂಬ ಒಂದು ದೂರದೃಷ್ಟಿಯಿಂದ ನೋಡಿ ಇವನು ಇಂಥ ಒಂದು ಹುಡುಗನ ಗುರುಗಳು ಇವನಲ್ಲಿ ಇವನ ಸ್ನೇಹ ಬೆಳೆಸೋದು ಕೇಳಿದ್ದಾರೆ, ಇದು ಹೇಗೆ ಸಾಧ್ಯ ಅಂಥೇಳಿ ಅವನು ಏನು ಮಾಡ್ತಾನೆ, ತುಂಬ ಹೀನ ಬುದ್ಧಿಯಿಂದ ನೋಡ್ಕೊಂಡು ಅವನನ್ನು ತಿರಸ್ಕರಿಸ್ತಾನೆ. ಇದನ್ನು ಶರತ್ ಗುರು ಶರತರು ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ನೀವು ನಂದನೆ ಹೇಳ್ತಾನೆ, ನೀನು ಈ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿ ಬಂದಿದ್ದೀ, ಆದರೆ ಈ ವಿದ್ಯಾಭ್ಯಾಸದ ಈ ಒಂದು ಸ್ಥಳ ಕೇವಲ ರಾಜಕುಮಾರರಿಗೆ ಮಾತ್ರ, ನೀನು ಇಂಥ ಒಂದು ಸ್ಥಳದಲ್ಲಿ ಇರಬಾರ್ದು ಅಂತ ಇವನು ವಿಠಲ್ ಹೇಳ್ತಾನೆ. ಆ ಕೇಳಿದ ನೋಡಿ ಅವನು ನನಗೆ ಇಂದು ತುಂಬ ದುಃಖವಾಯಿತು. ಅವನು ತನ್ನ ತಂದೆ ಜೊತೆಯಲ್ಲಿ ಕೆಲಸ ಮಾಡೋಕೆ ಹೋಗ್ತಾನೆ ತೋಟದಲ್ಲಿ. ಆವಾಗ ಶರದ್ಗುರು ಅವನು ಕರೆದೆ, ಗೊತ್ತಾಗುತ್ತೆ ಇದು ಹೀಗೆ ನಿಂದೆ ಮಾಡಿದ್ರಂತ. ಆವಾಗ ಶರದ್ಗುರು ಒಂದು ದಿವಸ ಇವನ್ನ ಜೊತೆಯಲ್ಲಿ ಕರ್ಕೊಂಡು ಒಂದು ಪಕ್ಕದ ಹಳ್ಳಿಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಹೋಗುವಾಗ ರಸ್ತೆಯಲ್ಲಿ ಒಂದು ಈ ಮರಗಳಿದ್ದು ಅವನು ಹೇಳ್ತಾನೆ, ಈ ಎಲ್ಲ ಮರಗಳು ನಿನಗೆ ಎಂಥ ಯಾವ ಮರ ನಿನಗೆ ಇಷ್ಟ ಅಂತ ಕೇಳ್ತಾರೆ. ಅವಾಗ ಅವನು ನಂದ ಹೇಳ್ತಾನೆ, ನನಗೆ ವಿಲ್ವ ಬಿಲ್ವಪತ್ರೆಯ ಒಂದು ವೃಕ್ಷ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿದ್ರು. ಆಗ ನದಿ ಚಿಕ್ಕ ಒಂದು ನದಿಯನ್ನು ಪಾರು ಮಾಡಿ ಹೋಗಾಗುತ್ತೆ. ಆ ನದಿ ಹೋಗ್ತಿದ್ದ ನದಿ ಪಾರು ಮಾಡ್ತಿರುವಾಗ ಈ ನದಿ ಅಲೆಗಳು ಈ ಅವುಗಳ ಒಂದು ಶಬ್ದ ನೋಡಿ ಕೇಳಿ ತುಂಬ ಆನಂದ ಆಗುತ್ತೆ. ಹೋಗಿ ಮುಂದೆ ಹೋಗಿ ಅವರು ಆ ಊರು ಗ್ರಾಮವನ್ನು ಸೇರೋಷ್ಟರಿಗೆ ಅದು ಸಂಜೆ ಆಗ್ಬಿಡುತ್ತೆ. ಸಂಜೆ ಆದಾಗ ಅವರು ಅಲ್ಲೇ ಒಂದು ಶಿವಾಲಯದಲ್ಲಿ ವಾಸ ಮಾಡ್ತಾರೆ. ವಾಸ ಮಾಡಿದಾಗ ಅವರು ಗುರು ಹೇಳ್ತಾರೆ, ನಿನಗೆ ಸಂಧ್ಯೆ ಆಗಿದೆ, ನೀನು ಸ್ವಲ್ಪ ದೀಪ ಹಚ್ಚಿ ಹಾಡು ಹೇಳು ಅಂತ ಹೇಳ್ತಾರೆ. ಆಗ ಅವನು ದೀಪ ಹಚ್ಚಿ ಹಾಡು ಹೇಳ್ತಾನೆ. ತುಂಬ ಮಧುರ ಕಂಠ ಅವನು ಹಾಗೆ ಹಾಡು ಹೇಳಿದ ಕೇಳಿ ಈ ಗ್ರಾಮಸ್ಥರೆಲ್ಲ ತುಂಬ ಹೊಗಳುತ್ತಾರೆ ಅವನು. ಹಾಗೆ ಹೊಗಳಿದ ಮೇಲೆ ಗುರು ಕೂಡ ಸಂತೋಷದಿಂದ ಅವರು ಅಲ್ಲಿ ಇದ್ದು ಮರು ದಿವಸ ಈ ಗುರುಕುಲಕ್ಕೆ ಬಂದಾಗ ನಾನು ಹೇಳ್ತೇನೆ, ನೋಡಿ ನಿನ್ನಲ್ಲಿ ಇಷ್ಟೆಲ್ಲ ಅರ್ಹತೆ ಇದೆ, ನೀನು ಒಳ್ಳೆ ಹಾಡುಬಲ್ಲೆ, ಆಮೇಲೆ ನಿನ್ನಲ್ಲಿ ಶಿವಭಾವ ಇದೆ, ಆಮೇಲೆ ನಾವು ಹೋಗುವಾಗ ಇಷ್ಟೆಲ್ಲ ನೀರು ಆಮೇಲೆ ವೃಕ್ಷ ಗಾಳಿ ಭೂಮಿ ಈ ಎಲ್ಲ ಈ ಪಂಚತತ್ವಗಳನ್ನು ನೀನು ನೋಡಿದೆ, ಆ ಪಂಚತತ್ವಗಳು ಕೂಡ ನಿನಗೇನು ನಿನ್ನನ್ನು ನಿಂದಿಸಲಿಲ್ಲ, ಈ ಎಂಥ ಒಂದು ನಿನ್ನ ಯೋಗ್ಯತೆ ಇದೆ ನಿಲ್ಲಿದೆ, ನೀನು ಯಾಕೆ ಹೀಗೆ ಹಿಡಿದೇ ನೀವು ವಿದ್ಯಾಭ್ಯಾಸ ಮಾಡು ಅಂತ ಹೇಳ್ತ. ಆ ಒಂದು ಬಲದಿಂದ ಅವನು ತುಂಬ ಸಂತೋಷನಾಗಿ ಅವನ ಮುಖದಲ್ಲಿ ಕಾಂತಿ ಬೆಳೆಯುತ್ತೆ, ಅವನು ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ತಾನೆ. ಹೀಗೆ ಯಾವ ಥರದ ಒಂದು ಯೋಗ್ಯತೆ ಅವನು ಅರ್ಹತೆಯನ್ನು ಗುರು ತೋರಿಸಿ ಅವನು ಮುಂದೆ ತನ್ನ ವಿದ್ಯಾಭ್ಯಾಸಕ್ಕೆ ಹಾಕ್ತಾನೆ. ಹೀಗೆ ನಮ್ಮಲ್ಲಿ ಕೆಲವರಿಗೆ ಈ ಒಂದು ನಮ್ಮ ಯೋಗ್ಯತೆ ಗೊತ್ತಿಲ್ಲದೇ ಇರ್ಬೋದು, ಆದರೆ ಗುರುಗಳ ಒಂದು ಅವಶ್ಯಕತೆಯಿಂದ ಇದನ್ನು ನಾವು ಪಡೆದು ಮುಂದೆ ಹೋಗುವ ಒಂದು ಅಭಿಪ್ರಾಯ ಇದೇ ಒಂದು ಇಚ್ಛೆಯ ಒಂದು. ಈ ಇಚ್ಛೆಗಳಲ್ಲಿ ಈ ದೈವಿ ಇಚ್ಛೆ ಮತ್ತು ಇತರ ಮಾನವಿಚ್ಛೆ, ಈ ಮಾನವಿಚ್ಛೆ ಹಲವಾರು ಸಾವಿರಾರು ಇರ್ಬೋದು. ಅವುಗಳನ್ನು ಯಾವ ದೈವತ್ವದ ಅಥವಾ ದೈವೀಕರಣ ಮಾಡಿದಾಗ ಅವುಗಳ ಇಚ್ಛೆ ಪೂರ್ಣ ಶುದ್ಧವಾಗಿ ನಮ್ಮನ್ನು ದೇವರ ಕಡೆಗೆ ಅಥವಾ ನಮ್ಮ ದೈವತ್ವದ ಕಡೆಗೆ ತರಿಸಿ ಹೋಗೋದಕ್ಕೆ ಸಹಾಯ ಮಾಡ್ತದೆ. ಇನ್ನು ಈ ಯೋಗ್ಯತೆ ಅಥವಾ ಅರ್ಹತೆ ಅಥವಾ ಎಲಿಜಿಬಿಲಿಟಿ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ನಮ್ಮ ಉಪನಿಷತ್ತಿನಲ್ಲಿ ಅಥವಾ ಋಷಿಮುನಿಗಳು ಹೇಳಿದಂತೆ ನಮಗೆಲ್ಲ ಅವ್ರು ಹೇಳಿದರೆ ಅಮೃತಸ್ಯ ಪುತ್ರ, ನೀವು ಅದೇ ಅಮೃತ ಪುತ್ರರು ಅಂತ ನಮ್ಮನ್ನು ಸಂಬೋಧಿಸಿದ್ದಾರೆ. ಅಂದರೆ ನಾವು ಅದೇ ದೈವ್ಯ ಹೊಂದಿದ ನಾವು ದೈವತ್ವ ರೂಪವೇ ಅಂತ ಒಂದು ನಮ್ಮ ಭಾವನೆ. ಆ ವಿಚಾರ ಕಠೋಪನಿಷತ್ತಿನಲ್ಲಿ ಬರುತ್ತೆ. ನಚಿಕೇತ ಹೇಳ್ತಾನೆ, ಬಹುವನ್ ಆನೆಯಂ ಪ್ರಥಮ. ಯಾವಾಗ ನಚಿಕೇತನ ತಂದೆ ಅವನು ಹೇಳ್ತಾನೆ, ನೀನು ಹೋಗು ನಿನ್ನನ್ನು ಯಮ ಕೊಟ್ಟಿದ್ದಂತೆ ಹೇಳಿದಾಗ ಅವನು ಹೇಳ್ತಾನೆ, ನಾನು ಅಷ್ಟು ಕನಿಷ್ಠನ, ನಾನು ಎಲ್ಲರಲ್ಲೂ ಒಬ್ಬ ಶ್ರೇಷ್ಠ, ಅದರಲ್ಲೂ ಮಧ್ಯಮದಲ್ಲಿ ಕೂಡ ಮಧ್ಯಮ ಥರ, ಹೀಗೆ ನನ್ನ ತಂದೆ ಏಕೆ ಹೇಳಿದ್ದು ಅಂತ ಅವನಿಗೆ ಒಂದು ಅವನ ಒಂದು ಆತ್ಮವಿಶ್ವಾಸ ಒಂದು ಆತ್ಮಬಲ ಅವನಿಗೆ ಅವನು ಮೊದಲಿಂದ ಗೊತ್ತು. ಈ ಯೋಗ್ಯತೆ ನಮ್ಮ ಜನ್ಮಸಿದ್ಧ ಜನ್ಮದಲ್ಲಿ ಬಂದಿದ್ದು. ಇದನ್ನು ನಾವು ಕೆಲವು ಉದಾಹರಣೆಗಳು ನೋಡ್ತೇವೆ. ಈ ಶುಕ ಹುಟ್ಟಿನಿಂದಲೇ ಅವನು ಬ್ರಹ್ಮನಿಷ್ಠನಾಗಿರ್ತಾನೆ, ಅಂಥ ಒಂದು ಯೋಗ್ಯತೆ. ನಚಿಕೇತನಲ್ಲಿ ಕೂಡ ನಾನು ನೋಡ್ತೇವೆ, ಅವನು ಯಾವಾಗಲೂ ಆತ್ಮಸ್ವರೂಪದ ಒಂದು ಅರಿವು. ಆಮೇಲೆ ಮುಂದೆ ಇದನ್ನು ಶ್ರೀರಾಮಕೃಷ್ಣರು ಒಂದು ಚಿಕ್ಕ ಉದಾಹರಣೆ ಕೊಟ್ಟಿದ್ದಾರೆ. ಇದು ವೇದದಲ್ಲಿ ಅವರು ಕೇಳಿದ್ದು. ವೇದಗಳಲ್ಲಿ ಒಂದು ಪಕ್ಷಿ ಹೋಮ ಪಕ್ಷಿ ಅಂತ ಇದೆ, ವೇದದಲ್ಲಿ ಬಂದಿದೆ ಅದು. ಅವ್ರು ಹೇಳ್ತಾರೆ ಹೋಮ ಪಕ್ಷಿ ಅದು ಯಾವಾಗಲೂ ಉಚ್ಚ ಆಕಾಶದಲ್ಲಿ ಹಾರತಾ ಇರುತ್ತೆ, ಹಾರಾಡ್ತಿರುವಾಗ ಅದು ಅಲ್ಲಿನ ಮೇಲೇ ಮೊಟ್ಟೆ ಹಾಕುತ್ತೆ, ಮೊಟ್ಟೆ ಹಾಕಿದಾಗ ಅದು ಅಲ್ಲಿಂದ ಕೆಳಗಡೆ ಬೀಳ್ತಾ ಬೀಳ್ತಾ ಎಷ್ಟೋ ದೂರ ಅಷ್ಟು ಮೇಲಿದ್ರು ಕೂಡ ಅದು ಮೊಟ್ಟೆ ಬೀಳ್ತಾ ಬೀಳ್ತಾ ಭೂಮಿ ಆಕರ್ಷಣೆಗೆ ಕೆಳಗೆ ಬರುತ್ತೆ. ಆ ಕೆಳಗೆ ಬರ್ತಾ ಬರ್ತಾ ಆ ಭೂಮಿ ಸಮೀಪ ಬಂದ ತಕ್ಷಣವೇ ಅದು ಮರಿಯಾಗ್ಬಿಡುತ್ತೆ. ಮರಿ ಆದಾಗ ಅದಕ್ಕೆ ಗೊತ್ತಾಗುತ್ತೆ ಭೂಮಿ ಇನ್ನು ಹತ್ತಿರ ಬಂತು, ಇಲ್ಲಿ ನನ್ನ ತಾಯಿ ಇಲ್ಲ ಅಂತ ಹೇಳಿ ತಿರುಗಿ ಅದು ಊರ್ಧ್ವಮುಖವಾಗಿ ಮೇಲೆ ಹೋಗುತ್ತೆ. ಹೀಗೆ ಈ ನಿತ್ಯಸಿದ್ಧರು ಅಥವಾ ಈ ಈ ಯೋಗ್ಯತೆಯುಳ್ಳ ವ್ಯಕ್ತಿಗಳು ಆ ಥರ ತಮ್ಮ ಪೂರ್ಣ ಆತ್ಮದ ಸ್ವರೂಪ ಅರಿವಿರುತ್ತೆ ಅಂತ ಅದೇ ಒಂದು ಯೋಗ್ಯತೆ. ಇಲ್ಲಿ ಈ ಇಚ್ಛೆ ಮತ್ತು ಯೋಗ್ಯತೆ ನಾವು ನೋಡಿದರೆ ಕೆಲವು ಸಲ ಒಂದು ನಾಣ್ಯದ ಎರಡು ಭಾಗ ಅಂತ ಹೇಳ್ಬೋದು. ಆದರೆ ಈ ಯೋಗ್ಯತೆ ಪೂರ್ಣ ಆತ್ಮಜ್ಞಾನದಿಂದ ಹೊಂದಿ ಆತ್ಮ ಸ್ವರೂಪವೇ ಆತ್ಮಲೀನವಾಗಿದ್ದಾಗ ಅದು ಈ ಬೇರೆ ಯಾವುದು ಈ ವಿಚಾರಣೆ ಇರಲ್ಲ, ಇಚ್ಛೆಗಳು ಇರೋದಿಲ್ಲ. ಆದರೆ ನಮ್ಮ ಸಾಧನ ಕ್ಷೇತ್ರದಲ್ಲಿ ಇವೆರಡುಗಳು ಈ ಒಂದೇ ನಾಣ್ಯದ ಎರಡು ಭಾಗ ಅಂತ ಹೇಳ್ಬೋದು. ಇದನ್ನು ಒಂದು ಚಿಕ್ಕ ಒಂದು ಕಥೆ ಇದೆ, ಅಕ್ಬರ್ನ ಕಥೆ. ಅಕ್ಬರ್ನ ರಾಷ್ಟ್ರದಲ್ಲಿ ಯಾವನು ಹೇಳ್ತಾನೆ ಬೀರ್ಬಲ್ನಿಗೆ, ನೀನು ಈ ಈ ರಾಜ್ಯದಲ್ಲಿ ಅತ್ಯುತ್ತಮ ಮಗುವನ್ನು ಹುಡುಕಿ ತರಬೇಕು ಅಂತ ಹೇಳ್ತಾನೆ. ಅವನು ಏಳೇ ದಿವಸ ಅಂತ ಟೈಮ್ ಕೊಟ್ಟಿದ್ದು, ಚಿಂತೆ ಮಾಡ್ತಾನೆ ಏನು ಮಾಡೋದಂತ. ಹೀಗೆ ಮಾಡ್ತಾ ಮಾಡ್ತಿದ್ದಾಗ ಅವನಿಗೆ ಒಂದು ದಿವಸ ಹೊಳೆಯುತ್ತೆ, ಒಬ್ಬ ಹರಿಜನ ಅಥವಾ ವನವಾಸಿ ಅಥವಾ ಆದಿವಾಸಿ ಅಂತ ಒಬ್ಬ ಮಹಿಳೆ, ಆ ಮಹಿಳೆಯ ಮಗು ಕಪ್ಪು, ಆ ಮಗುವನ್ನು ತಾಯಿ ಹೇಳ್ತಾನೆ ನೀನು ನಿನ್ನ ಮಗುವನ್ನು ಕರ್ಕೊಂಡು ಬಾ ಅಂತ. ಆವಾಗ ಈ ಆ ಮಗುವನ್ನು ಹಾಕಿ ಒಂದು ಬಟ್ಟೆಯಲ್ಲಿ ಹೊಚ್ಚಿಕೊಂಡು ಬೀರ್ಬಲ್ ಅಂತ ಬರ್ತಾನೆ. ಆವಾಗ ಬೀರ್ಬಲ್ ಕೇಳ್ತಾನೆ ನೀನು ತಂದಿದೀಯಾ ಆ ಮಗುವನ್ನು ಅಂತ. ಹಾಂ ತಂದಿದ್ದೀನಿ ಅಂತ. ಅವ್ರು ಬಂದಮೇಲೆ ತೋರಿಸಿದ ಮೇಲೆ ಏನಿದು ಕಪ್ಪು ಒಂದು ಚಿಕ್ಕ ಹುಡುಗನ ತಂದಿದ್ದಲ್ಲ, ಇವನು ಹೇಗೆ ಶ್ರೇಷ್ಠ ಅಥವಾ ಅತ್ಯುತ್ತಮ ಅಂತ ಹೇಗೆ ಹೇಳ್ತೀಯ ಅಂತ. ಆವಾಗ ಬೀರ್ಬಲ್ ಹೇಳ್ತಾನೆ ಪ್ರತಿಯೊಬ್ಬ ತಾಯಿಗೆ ತನ್ನ ಮಗನೇ ತುಂಬ ಶ್ರೇಷ್ಠ, ಯಾವ ರೀತಿ ಇದ್ದರೂ ಕೂಡ ಅವನು ಶ್ರೇಷ್ಠನೇ, ಆ ಒಂದು ಮಹತ್ವ ತಾಯಿಲಿರುತ್ತೆ ಅಂತ ಅವನು ಹೇಳ್ತಾನೆ. ಆವಾಗ ಬೀರ್ಬಲ್ ಅವನಿಗೆ ಅರ್ಥ ಆಗುತ್ತೆ, ಹಾಂ ಪ್ರತಿಯೊಬ್ಬ ಮಗನು ತನ್ನ ತಾಯಿಗೆ ಶ್ರೇಷ್ಠನೇ ಅಂತ. ಹೀಗೆ ಆ ಒಂದು ಈ ನಮ್ಮ ಪ್ರತಿಯೊಬ್ಬರಲ್ಲಿ ಈ ಒಂದು ಯೋಗ್ಯತೆ ಅಥವಾ ಶಕ್ತಿ ಅಥವಾ ಒಂದು ದೈವಗುಣ ಇದೆಯೇ ಇದೆ. ಇದನ್ನು ಇನ್ನೊಂದು ಒಂದು ಕಥೆಯಲ್ಲಿ ಒಂದು ದೃಷ್ಟಾಂತ ಇದೆ. ಒಬ್ಬ ಸಾಧಕ ಪ್ರವಚನೆ ಮಾಡ್ತಿರುವಾಗ ಅವನು ಹೇಳ್ತಾ ಇದ್ದ, ನಾವು ದೇವರಿಗೆ ಯಾವಾಗಲೂ ಕೃತಜ್ಞರಾಗಿರಬೇಕು, ದೇವರಿಗೆ ನಾವು ಋಣಿಗಳಾಗಿದ್ದೇವೆ ಅಂತ ಪ್ರವಚನೆ ಹೇಳ್ತಾ ಇದ್ದ. ಈ ಋಣ ಅಂತ ಇದೆ, ನಿಮ್ಗೆ ಗೊತ್ತಿರ್ಬೋದು. ಪ್ರತಿಯೊಬ್ಬ ವ್ಯಕ್ತಿ ಜನ್ಮ ಪಡೆದಾಗ ಮೂರು ಥರದ ಋಣಗಳಲ್ಲಿ ಬೀಳ್ತಾನೆ. ಮೊದಲದು ಋಷಿ ಋಣ, ಎರಡನೇದು ದೈವ ಋಣ, ಮೂರನೇದು ಪಿತೃಋಣ ಅಂತ. ಈ ಮೂರು ಋಣಗಳನ್ನು ನಾವು ಪೂರೈಸಬೇಕು. ಈ ಋಷಿ ಮತ್ತು ದೈವ ಋಣವನ್ನು ಈ ವೇದ ಅಭ್ಯಾಸ ಯಾಗ ಯಜ್ಞಾದಿ ಜಪ ಧ್ಯಾನ ಪೂಜಾ ಪಾಠದಿಂದ ಮಾಡಿ ಅದನ್ನು ಪೂರೈಸಬೇಕು. ಪಿತೃಋಣವನ್ನು ಸಂತಾನದ ಮುಂದರಿಸಿ ಅದು ಈ ಮಾಡುವಂಥ ಒಂದು ಪ್ರಥ ಇದೆ. ಈ ಇದಕ್ಕೆ ಇದನ್ನು ಹೇಳ್ತಾ ಹೇಳ್ತಾ ಹೇಳಿದ್ರೆ ನಾವು ಈ ಥರ ಒಂದು ಋಣದಲ್ಲಿದ್ದಾಗ ನಮಗೆ ಯಾವಾಗಲೂ ದೇವರನ್ನ ನಾವು ಅವನ ಹರಸಿ ಅವನ ಒಂದು ಕೃತಜ್ಞತೆಯನ್ನು ಅವನಿಗೆ ನಾವು ಕೃತಸ್ಥರಾಗಿರ್ಬೇಕು ಅಂತ ಹೇಳ್ತಾ ಇದ್ದೆ. ಆವಾಗ ಅಲ್ಲಿ ಆ ಪ್ರವಚನದಲ್ಲಿ ಒಬ್ಬ ಭಿಕ್ಷುಕನಿದ್ದ, ಅವನು ಹೇಳ್ತಾನೆ ನಿಮ್ಮ ಒಂದು ವಿಚಾರ ನನಗೆ ಸರಿ ಬಿಡೋದು, ನಾನು ಒಪ್ಪಲ್ಲ ಅಂತ ಹೇಳ್ತಾನೆ. ಆವಾಗ ಯಾಕೆ ಅಂತ ಹೇಳ್ತಾನೆ, ಯಾಕಂದರೆ ನನ್ನಲ್ಲಿ ಯಾವ ಥರದ ಒಂದು ಅರ್ಹತೆ ಯೋಗ್ಯತೆ ಇಲ್ಲ, ನಾನು ದೇವರಿಗೆ ಕೃತಜ್ಞರಾಗಬೇಕಂತ, ನನ್ನಲ್ಲಿ ಒಂದು ಕಾಸುವಿಲ್ಲ ಹಣವಿಲ್ಲ ಏನಿಲ್ಲ, ಆ ಸ್ಥಿತಿಯಲ್ಲಿ ನಾನು ಹೇಗೆ ಕೃತಜ್ಞ ಆಗಿರಬೇಕು ಅಥವಾ ಕೃತಾರ್ಥರಾಗಿರಬೇಕು, ಅದು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಅವನು ಸಾಧಕನಂತ ಯಾಕೆ ನೀನು ಸಾಧ್ಯವಾದರೆ ಅಥವಾ ನೀನು ಇಚ್ಛೆ ಪಟ್ಟರೆ ನೀನು 10 ಲಕ್ಷ ನೀನು ಕೊಡ್ಬೋದು ಅಂತ ಹೇಳ್ತ. ಅವನು ಭಿಕ್ಷೆ ಕೇಳಿದ್ರೆ ಹೇಗೆ 10 ಲಕ್ಷ ಕೊಡೋದು, 10 ಲಕ್ಷ ಅಂದರೆ ಒಂದು ಪೈಸೆನೂ ಇಲ್ಲ, ಹೇಗೋ ಹೇಗೆ ಕೊಡೋ ಅಂತ ಹೇಳ್ತಾನೆ. ಇಲ್ಲ ನಿನ್ನ ನಿನ್ನ ಯೋಗ್ಯತೆ ಇದೆ, ಸಾಧ್ಯತೆ ಇದೆ, 10 ಲಕ್ಷ ನೀನು ಕೊಡ್ಬೋದು ಅಂತ ಹೇಳ್ತಾನೆ. ಆವಾಗ ಹೇಗೆ ಅಂತ ಕೇಳಿದಾಗ, ನಿನ್ನ ಈ ಕಣ್ಣು ಇದೆ ಅಥವಾ ಪಿತ್ತಕೋಶ ಈ ಎಲ್ಲ ಅಂಗಗಳಿದೆಯಲ್ಲ, ಈ ಅಂಗಗಳನ್ನು ನೀನು ಒಂದೊಂದೇ ಮಾಡಿದ್ರೆ ನಿನಗೆ ಎಷ್ಟು ಹಣ ಸಿಗುತ್ತೆ, ನಿನ್ನ ದೇಹದಲ್ಲಿರೋ ಈ ಅಂಗಗಳೇ ಎಷ್ಟೆಷ್ಟು ಬೆಲೆ ಇದೆ, ಆ ಬೆಲೆ ನಿನಗೆ ಗೊತ್ತೇ ಇಲ್ಲ, ಅದಕ್ಕೋಸ್ಕರ ನೀನು ಆತ ಹೇಳ್ತಿದ್ಯಾ ಈ ಬೆಲೆಯುಕ್ತ ವಸ್ತುಗಳು ನಿನಗಿದೆ ಅಂತ. ಆದಾಗ ಆವಾಗ ಅವನಿಗೆ ಆಶ್ಚರ್ಯ, ನನ್ನಲ್ಲಿ ಕೂಡ ಒಂದು ಸಾಮರ್ಥ್ಯ ಇದೆ ಅಥವಾ ಒಂದು ಅರ್ಹತೆ ಇದೆ ಅಂತ. ಇದನ್ನು ಬಸವಣ್ಣವರು ತುಂಬ ಸುಂದರವಾಗಿ ವಚನದಲ್ಲಿ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು ಅಂತ. ಅದರಲ್ಲಿ ನಿಮಗೆ ಗೊತ್ತಿದ್ದವರಿಗೆ ಇದೆ, ಅದೆಲ್ಲ ಹೇಳ್ತಾರೆ. ನನ್ನ ಕಾಲುಗಳೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸವಯ್ಯ ಅಂತ. ಆಮೇಲೆ ಹೇಳ್ತಾರೆ, ಸ್ಥಾವರಿಗೆ ಅಳಿ ಉಂಟು ಆದರೆ ಜಂಗಮರಿಗೆ ಅಳಿವಿಲ್ಲ ಅಂತ. ಹೀಗೆ ಆ ಒಂದು ವಚನದಲ್ಲಿ ಈ ಬಸವೇಶ್ವರ ಹೇಳಿದ್ದಾರೆ. ಅಂದರೆ ಈ ಪರಾಕಾಷ್ಠ, ನಮ್ಮ ಈ ಭಕ್ತನ ಒಂದು ಪರಾಕಾಷ್ಠವನ್ನು ಆತನ ಪೂರ್ಣ ಅರ್ಪಣೆ ಮಾಡಿ ತನ್ನಲ್ಲೂ ಎಲ್ಲ ಸರ್ವಸ್ವವನ್ನು ಅರ್ಪಣೆ ಮಾಡಿದಾಗ ಉಳಿಯೋದು ಯಾವ್ದಂದ್ರೆ ಅದೇ ಒಂದು ನಿಜವಾದ ಯೋಗ್ಯತೆ, ನಿಜವಾದ ನಮ್ಮ ದೈವಿ ಶಕ್ತಿ ಅಥವಾ ಆತ್ಮಶಕ್ತಿ. ಅದನ್ನೇ ಅದೇ ದೇವರಿಗೆ ಬೇಕಾಗಿರೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೂಮಿ ಬಚ್ಚ ಪ್ರಯತ್ನ. ಯಾವ ಭಕ್ತನು ನನ್ನನ್ನು ಕೇವಲ ಜಲ ಮತ್ತು ಪತ್ರದಿಂದ ಪೂಜೆ ಮಾಡ್ತಾನೋ ಅವನೇ ನನಗೆ ಶ್ರೇಷ್ಠ ಅಂತ, ಯಾವ ಆಡಂಬರ ಏನಿಲ್ಲ ಅಂತ. ಹೀಗೆ ಆ ಪ್ರತಿಯೊಬ್ಬ ಯೋಗ್ಯತೆ ಉಳ್ಳ ವ್ಯಕ್ತಿ ಈ ಥರ ಒಂದು ಪೂರ್ಣ ತನ್ನ ಸರ್ವಸ್ವನ್ನೇ ಅರ್ಪಣೆ ಮಾಡಿ ಕೇವಲ ಉಳಿದು ಒಂದೇ ದೇವಿ ಶಕ್ತಿಯಿಂದ ಯಾವ ಇರ್ತಾನೋ ಅಂಥ ಅವದೇ ಒಂದು ಯೋಗ್ಯತೆ ಅಂತ. ಈ ಯೋಗ್ಯತೆ ನಮಗೆ ಅರಿವು ಆಗಬೇಕು. ಆವಾಗಲೇ ಅರಿವು ಆದಾಗಲೇ ನಮಗೆ ಎಲ್ಲ ಕಾರ್ಯಗಳು ಅಥವಾ ಕೆಲಸಗಳನ್ನು ಮಾಡೋ ಒಂದು ಶಕ್ತಿ ಬರುತ್ತೆ. ಈ ನಚಿಕೇತನ ಒಂದು ವಿಚಾರ ತೆಗೆದುಕೊಂಡಾಗ ಅವನಿಗೆ ತಂದೆ ಹೇಳಿದ ಪ್ರಕಾರ ಯಮನ ಒಂದು ಮನೆಗೆ ಹೋಗೋ ಒಂದು ಆದೇಶ ಸಿಕ್ಕಿರುತ್ತೆ. ಅವನು ಯಮನಿಗೆ ಹೋಗಿ ಸೇರಬೇಕು ಅಂತ. ಆ ಚಿಕ್ಕ ಮಗು ಯಮ ಎಂಬ ವ್ಯಕ್ತಿ ಯಾರು ಗೊತ್ತಿರಲ್ಲ. ಆಮೇಲೆ ಆ ಥರ ಯಮ ಇದ್ದಾನೆ ಎಂಬ ಒಂದು ಅವನಿಗೆ ಪರಿಚಯ ಇರೋದಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಅವನು ಹೋಗ್ತಾನೆ. ಯಮನ ಹತ್ತಿ ಹೋದಾಗ 3 ದಿವಸ ಅಲ್ಲಿ ಯಮನ ಒಂದು ದ್ವಾರದಲ್ಲಿ ಕುಳಿತುಕೊಂಡಾಗ ಯಮನ ಧರ್ಮಪತ್ನಿ ಹೇಳ್ತಾಳೆ, ನೀವು ಹೊರಗಡೆ ಬನ್ನಿ, ಆತಿಥ್ಯ ಸ್ವೀಕಾರ ಮಾಡಿ ಅಂತ. ಆದರೆ ನಚಿಕೇತನಿಗೆ ಅಷ್ಟು ಹಿಡಿಸಲಿಲ್ಲ, ಯಾಕಂದರೆ ನಾನು ನನ್ನ ಬಂದ ಕಾರ್ಯವನ್ನೇ ಹೇಗೆ ಒಂದು ದೃಢ ನಿರ್ಧಾರ ಅಥವಾ ಒಂದು ತನ್ನ ಈ ಉದ್ದೇಶದ ಬಲ ಎಷ್ಟಿದೆ ಅಂತ. ಅವನು 3 ದಿವಸ ಹೊರಗಡೆ ಕೂತ್ಕೊಂಡಾಗ ಯಮರಾಜ ಬಂದು ತುಂಬ ಭಕ್ತಿಪೂರ್ವವಾಗಿ ಅವನ ಒಳಗಡೆ ಹೋಗಿ ಸತ್ಕಾರ ಮಾಡಿದಾದಮೇಲೆ ಅವನಿಗೆ 3 ವರಗಳನ್ನು ಕೊಡೋದಕ್ಕೆ ಒಪ್ಪಿಕೊಂಡಾಗ 3ನೇ ವರವೇ ಅದು ಮೊದಲನೇ ವಾರದಲ್ಲಿ ಹೇಳ್ತಾನೆ, ನಾನು ಇಲ್ಲಿಂದ ನಿಮ್ಮಿಂದ ಕಳಿಸಿದಾದಮೇಲೆ ನಾನು ತಿರ್ಗ ಹೋದಾಗ ನನ್ನ ತಂದೆ ನನ್ನನ್ನು ಗುರುತಿಸಿ ತಿರ್ಗ ನನ್ನ ಮನೆಗೆ ಕರ್ಕೊಳ್ಬೇಕು ಅಂತ ಹೇಳ್ತಾನೆ. ಆವಾಗ ಯಮರಾಜ್ ಹೇಳ್ತಾನೆ, ಅದು ಆಗುತ್ತೆ, ಸಾಧ್ಯ, ನಾನು ನಿನಗೆ ವರ ಕೊಟ್ಟಿದ್ದೆ ಅಂತ ಹೇಳ್ತು. 2ನೇ ವರದಲ್ಲಿ ಬರುತ್ತೆ, ನನಗೆ ಈ ಅಗ್ನಿ ವಿದ್ಯೆಯ ಬಗ್ಗೆ ವಿವರವಾಗಿ ಹೇಳಿ ಅಂತ. ಆ ಚಿಕ್ಕ ಬಾಲಕ ಹೇಗೆ ಈ ಅಗ್ನಿ ಅಂದರೆ ಏನು, ಅಗ್ನಿಯ ಒಂದು ಮಹತ್ವ ಏನು, ಅಗ್ನಿ ಯಾಕೆ ಬೇಕು ಅಂತ ಅವನು ತಿಳಿಯುವ ಒಂದು ತುಂಬ ಉತ್ಸಾಹ. ಈ ಅಗ್ನಿ ನಿಮ್ಗೆ ಗೊತ್ತಿರ್ಬೋದು, ಈ ನಮ್ಮ ಧಾರ್ಮಿಕ ಈ ವೈದಿಕ ಧರ್ಮದ ಒಂದು ಪ್ರಾರಂಭ ನಮ್ಮ ಋಷಿಮುನಿಗಳು ಮೊದಲು ಅಗ್ನಿ ಉಪಾಸಕರಾಗಿದ್ದರು. ಅಗ್ನಿ ಮುಖ್ಯ. ಅಗ್ನಿ ಉಪಾಸನೆ ಮಾಡಿ ಆಮೇಲೆ ಮುಂದೆ ಇದೆಲ್ಲ ಈ ಸಂಸ್ಕೃತಿ ಬೆಳೆದಿದೆ. ಈ ಅಗ್ನಿ ವಿದ್ಯೆಯನ್ನು ಕೇಳಿದಾಗ ಅದರಲ್ಲಿ ಎರಡು ಮುಖ್ಯ ಅರ್ಥವಿದೆ. ಒಂದು ಆದಿಭೌತಿಕ, ಒಂದು ಆಧ್ಯಾತ್ಮಿಕ. ಈ ಆದಿಭೌತಿಕ ವಿದ್ಯೆ, ಅದರಲ್ಲಿ ಯಮ ಅವನು ಹೇಳ್ತಾನೆ ಈ ಹೋಮಕುಂಡವನ್ನು ಯಾವ ಥರ ತಯಾರು ಮಾಡೋದು, ಯಾವ ರೀತಿಯಲ್ಲಿ, ಯಾವ ದಿಕ್ಕಿನಲ್ಲಿ, ಎಷ್ಟು ಇಟ್ಟಿಗೆಗಳು ಬೇಕು, ಯಾವ ಕಟ್ಟಿಗೆ, ಅದು ಹೇಗೆ ಮಾಡೋದನ್ನ ವಿವರವಾಗಿ ಹೇಳ್ತಾನೆ. ಇನ್ನೊಂದು ಆದಿದೈವಿಕ ಅಂದರೆ ಇದು ಅಗ್ನಿ, ಇದನ್ನು ನಾವು ಸಾಧನೆಯಲ್ಲಿ ಉಪಯೋಗಿಸಿಕೊಳ್ಳಬಹುದು. ಹೇಗೆಂದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಕಲ್ಮಶಗಳು ಇರ್ತವೆ, ಅನೇಕ ಇಚ್ಛೆಗಳು ಅಥವಾ ಅನೇಕ ಥರದ ಆಸೆಗಳು ಇರ್ತವೆ. ಅದು ನಮ್ಮ ದೈವತ್ವವನ್ನು ಮುಚ್ಚಿಕೊಂಡು ನಮ್ಮನ್ನು ದೈವತ್ವದ ಅರಿವನ್ನೇ ಕೊಡದ ಹಾಗೆ ಈ ಇಚ್ಛೆಗಳು ಮಾಡ್ತವೆ. ಇದನ್ನೇ ಮಾಯ ಅಂತ ಹೇಳ್ತಾರೆ. ಇದನ್ನ ಒಂದು ಪರಿಶುದ್ಧತೆ ಮಾಡಬೇಕಾದಾಗ ಈ ಅಗ್ನಿ ಉಪಯೋಗ. ಯಾವ ರೀತಿ? ಭಗವಂತನ ನಾಮಸ್ಮರಣೆ ಅಥವಾ ಜಪ, ಮಂತ್ರ ಜಪ ಮಾಡ್ತಾ ಮಾಡ್ತಾ ಅಥವಾ ವೇದ ಮಂತ್ರ ಪಠಿಸುತ್ತಾ ಹೋದಾಗ ಏನಾಗ್ತದೆ, ಮನಸ್ಸು ಶುದ್ಧವಾಗುತ್ತಾ ಹೋಗುತ್ತೆ. ಹೇಗೆ ಶುದ್ಧವಾಗುತ್ತೆ? ಈ ಮಂತ್ರದ ಉಚ್ಚಾರಣೆ ಅಥವಾ ಸದಾ ಈ ನಾಮಸ್ಮರಣೆ ಮಾಡ್ತಾ ಇದ್ದಾಗ ಮನಸ್ಸಿನಲ್ಲಿ ಒಂಥರದ ಘರ್ಷಣೆ ಉಂಟಾಗುತ್ತೆ. ಘರ್ಷಣೆ ಅಥವಾ ಅದಕ್ಕೆ ಹೇಳ್ತಾರೆ ತಪಾಗ್ನಿ, ತಪಾಗ್ನಿ ಉಂಟಾಗುತ್ತೆ. ಆ ತಪಾಗ್ನಿ ಉಂಟಾದಾಗ ಏನಾಗ್ತದೆ, ಈ ಮನಸ್ಸಲ್ಲಿರುವ ಎಲ್ಲ ಕಲ್ಮಶಗಳನ್ನ ಸುಟ್ಟಾಗ್ಬಿಡ್ತಾರೆ. ಅವಾಗ ಮನಸ್ಸು ಶುದ್ಧವಾಗುತ್ತೆ. ಆ ಶುದ್ಧ ಮನಸ್ಸೇ ಭಗವಂತನಿಗೆ ಬೇಕಾಗಿರೋದು. ಭಗವಂತನಿಗೆ ಇನ್ನೇನು ಬೇಕಾಗಿಲ್ಲ. ಅವನು ನಿಮ್ಮ ಮನಸ್ಸು ಶುದ್ಧವಾದರೆ ಸಾಕು. ಆ ಮನಸ್ಸು ಶುದ್ಧವಾದರೆ ಅದೇ ಆತ್ಮಸ್ವರೂಪ ಅಂತ. ಅದೇ ಮನಸ್ಸೇ ಆತ್ಮವನ್ನು ನೋಡಬಲ್ಲದು, ಅನುಭವಿಸಬಲ್ಲದು. ಅದಕ್ಕೋಸ್ಕರನೇ ಹೇಳಿದ ಉಪನಿಷತ್ ಅಂತ ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ. ಯಥೋ ವಾಚೋ ನಿವರ್ತಂತೆ, ಈ ವಾಕ್ಯಗಳು ಕೂಡ ಈ ಆತ್ಮದ ಹತ್ತಿರ ಅಥವಾ ಆತ್ಮ ಒಂದು ಸ್ವರೂಪದ ಹತ್ತಿರ ಹೋಗೋಕ್ಕಾಗಲ್ಲ, ಅವು ಕೂಡ ತಿರುಗಿ ಬರ್ತವೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸ ಸಹ, ಮನಸ್ಸಿಗೂ ಕೂಡ ಅದು ಗೋಚರವಾಗಿದೆ. ಅವಾಂಗ್ಮನ ಗೋಚರ ಅಂತ ನಮ್ಗೆ ಗೊತ್ತಿದೆ. ಈ ಅವಾಂಗ್ಮನ ಗೋಚರವಾದಂಥ ಒಂದು ಜೀವಶಕ್ತಿ, ಆತ್ಮಶಕ್ತಿ, ಅದು ನಮ್ಮಲ್ಲಿ ಇದೇ ಅಂಥ ಒಂದು ಆತ್ಮಶಕ್ತಿಯನ್ನು ಯಾರು ತಿಳ್ಕೊಳ್ತಾ ಅಂತಂದರೆ, ಯಥೋಮಾಚು ನಿವರ್ತಂತೆ ಅಪ್ರಾಪ್ಯ ಮನಸ್ಸ ಸಹ ಆನಂದಂ ಬ್ರಹ್ಮನೋ ವಿದ್ವಾನ್ ನೋ ಬಿಭೇತಿ ಕದಾಚಿನೀತಿ. ಇದನ್ನು ಇನ್ನೊಂದು ಕಠೋಪನಿಷತ್ ಇನ್ನೊಂದು ಶ್ಲೋಕ ಇದೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಭುವನ ಸುತೇನ. ಮುಂದೆ ಹೇಳ್ತೀವಿ ಅದನ್ನು, ಈ ಆತ್ಮವನ್ನು ಈ ಕೇವಲ ಪ್ರವಚನ ಅಥವಾ ವಿಚಾರದಿಂದ ಅಥವಾ ಚಿಂತೆಯಿಂದ ಮಾಡೋಕ್ಕಾಗಲ್ಲ. ಯಾವನು ತನ್ನ ಅವೃತ ಚಕ್ಷು ಅಮೃತತ್ವ ಮಿಚ್ಚನ್, ಆ ಒಂದು ಇಚ್ಛೆಯಿಂದ ಯಾವಾಗ ಅವನು ಈ ದೃಢನಿರ್ಧಾರದಿಂದ ಬಯಸುತ್ತಾನೋ ಅವನಿಗೆ ಒಂದು ಅನುಭವ ಬರುತ್ತೆ ಅಂತ ಈ ಆತ್ಮದ ಬಗ್ಗೆ. ಹೀಗೆ ಈ ಆತ್ಮದ ತತ್ವವನ್ನು ಹೇಳಿ ಯಮರಾಜ ಅವನಿಗೆ ಈ ಆತ್ಮವಿದ್ಯೆಯ ಬಗ್ಗೆ ಹೇಳ್ತಾನೆ ಮೂರನೇ ವಾರದಲ್ಲಿ. ಅವು ಆತ್ಮವಿದ್ಯೆ ಕೇಳಿದಾಗ ಯಮರಾಜನಿಗೆ ಆಶ್ಚರ್ಯ ಆಗುತ್ತೆ. ಈ ಚಿಕ್ಕ ಹುಡುಗ, ಚಿಕ್ಕ ಬಾಲಕ ಈ ಆತ್ಮ ವಿದ್ಯೆ ತಿಳಿದುಕೊಂಡು ಏನು ಮಾಡಬಲ್ಲ? ಇವನಿಗೆ ಆ ಆತ್ಮವಿದ್ಯೆ ಹೇಳಿದಾಗ ಅವನಿಗೆ ತಿಳಿಯಿತು ಅಥವಾ ಅವನು ಅದನ್ನು ಅರ್ಥ ಮಾಡಿಕೊಳ್ಬಲ್ಲನೇ ಎಂಬ ಒಂದು ಸಂಶಯ ಬರುತ್ತೆ. ಆಗ ಅವನು ಅನೇಕ ಪ್ರಲೋಭನೆಗಳನ್ನು ತೋರಿಸಿ ಅವನ ಮನಸ್ಸನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ. ಹೇಳ್ತಾನೆ, ನೀನು ಇದೆಲ್ಲ ಏನು ಮಾಡ್ತೀಯ, ಇದೆಲ್ಲ ತಗೊಂಡು ಈ ಆತ್ಮದಿಂದ ಈ ದೇವತೆಗಳು ಕೂಡ ಎಷ್ಟೋ ಪ್ರಯತ್ನ ಮಾಡಿ ಅವರು ಸಾಕಾಗಿ ಬಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಕೂಡ ಇದಾಗಿಲ್ಲ, ಇದರಿಂದ ನಿನಗೇನು ಉಪಯೋಗ? ಅದನ್ನು ಬಿಟ್ಟು ನೀನು ಸಾವಿರಾರು ವರ್ಷ ಆಯುಷ್ಯ ಕೇಳು, ನಿನಗೆ ಎಷ್ಟು ಧನ ಸಂಪತ್ತಿ, ಮೂರು ಲೋಕದ ಧನ ಸಂಪತ್ತಿ ಎಲ್ಲ ಕೇಳು, ಸುಂದರ ಗಂಧರ್ವ ಕನ್ಯೆಯನ್ನು ಕೇಳು, ಏನು ಬೇಕೋ ಅದು ಎಲ್ಲ ಸಂಪತ್ತನ್ನು ಕೇಳೋದು ಕೊಡ್ತೇನೆ, ಆದರೆ ಈ ಆತ್ಮವಿದ್ಯೆಯನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಆವಾಗ ಈ ಬಾಲಕನ ಈ ದೃಢ ನಿರ್ಧಾರ ನೋಡಿ ಹೇಗೆ, ಅವನು ಹೇಳ್ತಾನೆ ನಾನು ಇದು ಈ ನೀವು ಹೇಳುವ ವಸ್ತುಗಳೆಲ್ಲ ಕ್ಷಣಿಕ, ಸ್ವಲ್ಪ ದಿವಸ ಇರ್ತವೆ, ಆಮೇಲೆ ನೀವು ಹೇಳೋದು ಬಹಳ ವರ್ಷ ಬದುಕುವ ಬಗ್ಗೆ, ನೀವು ಎಷ್ಟು ವರ್ಷ ನೀವು ಈ ಯಮರಾಜ್ಯದ ರಾಜ್ಯಭಾರ ಮಾಡ್ತಿದ್ರು ಅಷ್ಟು ಇರುವವರೆಗೂ ನಾನು, ನೀವು ಇರುವವರೆಗೂ ನನಗೇನು ಭಯ ಇಲ್ಲ. ಅದಕ್ಕೋಸ್ಕರ ನನಗೆ ಯಾವುದು ಬೇಡ, ನನಗೆ ಕೇವಲ ಆತ್ಮವಿದ್ಯೆ, ಆತ್ಮ ಬಗ್ಗೆ ನನಗೆ ಬೇಕು ಅಂತ ಒಂದು ವಿಚಾರ ಕೇಳಿ ಅವನು ಅದನ್ನೇ ದೃಢವಾಗಿ ಹಿಡಿತಾನೆ. ಹೀಗೆ ಆ ಬಾಲಕನ ಒಂದು ದೃಢ ನಿರ್ಧಾರವನ್ನು ಕೇಳಿ ಅವಾಗ ಯಮರಾಜ ಮನಸ್ಸಲ್ಲೇ ಸಂತೋಷಪಟ್ಟು ಅವನಿಗೆ ಅನೇಕ ವಿವರಗಳನ್ನು, ಅನೇಕ ಉದಾಹರಣೆ ಕೊಟ್ಟು ಆತ್ಮದ ಬಗ್ಗೆ ಹೇಳಿ ಇದನ್ನು ಪಡೆಯೋದೇ ಒಂದು ಶ್ರೇಷ್ಠ ಅಂತ ಹೇಳಿದ. ಏತದಾಲಂಬನಂ ಶ್ರೇಷ್ಠ, ಏತದಾಲಂಬನಂ ಪರಂ, ಏತದಾಲಂಬನಂ ಜ್ಞಾತ್ವ ಬ್ರಹ್ಮಲೋಕೆ ಮಹೀಯತೆ ಅಂತ ಹೇಳ್ತಾನೆ. ಹೀಗೆ ಈ ಆತ್ಮದ ವಿಚಾರವನ್ನು ಹೇಳಿ ಯಮರಾಜವನ್ನು ಈ ಇಂಥ ಒಂದು ವಿಚಾರ ಇಟ್ಕೊಂಡವರೇ ಶ್ರೇಷ್ಠ ಆಗ್ತದೆ ಅಂತ. ಈಗ ನಾವು ಇಷ್ಟು ಈ ಆತ್ಮದ ವಿಚಾರವನ್ನು ಮಾಡಿದ ಮೇಲೆ ನಮಗೆಲ್ಲ ಅನಿಸ್ಬೋದು ಈ ಆತ್ಮದ ಒಂದು ಅನುಭವ ಹೇಗೆ, ಅಥವಾ ಆತ್ಮ ದೈವಿ ಶಕ್ತಿ, ಅಥವಾ ನಾವೆಲ್ಲ ಹೇಳ್ತೀವಿ ಈಶ್ವರ ಸ್ವರೂಭೂತಾನಂ ಹೃದಯ ಸಜ್ಜನ ಸೃಷ್ಟಿದೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ಅಂಗುಷ್ಟ ಮಾತ್ರ ಪುರುಷ ಅಂತ ಉಪನಿಷತ್ತು ಕೂಡ ಹೇಳ್ತಾನೆ. ಈ ಆತ್ಮ ನಮ್ಮಲ್ಲಿ ಅಥವಾ ಇದೆ, ಅಥವಾ ಸರ್ವತ್ರ ಸರ್ವವ್ಯಾಪಿಯಾಗಿದೆ, ಇದನ್ನು ನಾವು ಹೇಗೆ ಅನುಭವಿಸ್ಬೋದು ಅಂತ ಶ್ರೀರಾಮಕೃಷ್ಣರು ಇದ್ರ ಬಗ್ಗೆ ಹೇಳ್ತಾರೆ. ನೀವು ಆತ್ಮದ ಒಂದು ಅರಿವು ಅಥವಾ ನಮಗೆ ಈ ಪಂಚೇಂದ್ರಿಯಗಳಲ್ಲಿ ಗೋಚರ ಆಗದೇ ಇದ್ದಾಗ ನೀವು ಹೇಳ್ಬೋದು ಇಲ್ಲ ಅಂತ. ಯಾವ ಥರ ಈ ದಿನದಲ್ಲಿ ನಕ್ಷತ್ರಗಳು ನಮ್ಗೆ ಕಾಣಿಸಲ್ಲ, ಆದರೆ ರಾತ್ರಿ ನಕ್ಷತ್ರಗಳು ನಮ್ಗೆ ಕಾಣ್ತವೆ. ಆದರೆ ಸೂರ್ಯ ಬಂದ ತಕ್ಷಣ ನಕ್ಷತ್ರಗಳು ಕಾಣುವುದಿಲ್ಲ, ಆದರೆ ಸೂರ್ಯ ಅಸ್ತನಾದಾಗ ನಮಗೆ ನಕ್ಷತ್ರಗಳು ಕಾಣ್ತವೆ. ಯಾವಾಗ ದಿನದಲ್ಲಿ ನಕ್ಷತ್ರ ಕಾಣುವುದಿಲ್ಲೋ ಅವು ನಮಗೆ ಹೇಳೋಕ್ಕಾಗಲ್ಲ ನಕ್ಷತ್ರಗಳಿಲ್ಲ ಅಂತ. ನಕ್ಷತ್ರಗಳು ಇರ್ತವೆ, ಆದರೆ ಸೂರ್ಯನ ಪ್ರಕಾಶದಲ್ಲೂ ಕಾಣುವುದಿಲ್ಲ ಅಂತ ಅಷ್ಟೇ ಹೇಳ್ಬೋದು. ಹೀಗೆ ನಮ್ಮಲ್ಲಿ ಈ ಆತ್ಮ ಅಥವಾ ದೈವಿ ಶಕ್ತಿ ಅಥವಾ ದೇವರು ನಮ್ಮ ಹೃದಯದಲ್ಲಿ ವಿರಾಜಮಾನ ಇದ್ದಾನೆ. ಯಾವಾಗ ನಮ್ಮಲ್ಲಿ ಈ ಮಾಯಾಶಕ್ತಿ ಅಥವಾ ಅಜ್ಞಾನದ ಒಂದು ಪ್ರಕೃತಿ ಇರುತ್ತೋ ಆವಾಗ ನಮಗೆ ಗೊತ್ತಾಗಲ್ಲ. ಈ ಅಜ್ಞಾನವನ್ನು ಸರಿದಾಗ, ಅಜ್ಞಾನವನ್ನು ತೆರೆದಾಗ ಅಲ್ಲಿ ಸಿಗೋದೇ ಈ ದೀಪದ ಜ್ಞಾನ ಅಂತ. ಇದನ್ನು ಒಂದು ಚಿಕ್ಕ ಒಂದು ಕಥೆ ಇದೆ. ಒಬ್ಬ ಕನಕಯ್ಯ ಅಂತ ಒಬ್ಬ ಶ್ರೀಮಂತ, ಅವನಿಗೆ 100 ಜನ ಮಕ್ಕಳಿದ್ದರು. ಅವನು ತುಂಬ ಹಣ ಸಂಪಾದಿಸಿದ್ದ, ತುಂಬ ಚಕ್ರ ಬಡ್ಡಿ ಹಾಕಿ ಈ ಹಣದ ಒಂದು ಸಂಪಾದನೆ ಮಾಡಿದ್ದ. ಅವನಿಗೆ ಮುದಿ ವಯಸ್ಸಿನಲ್ಲಿ ಒಂದು ವಿಚಾರ ಬಂತು, ಈಗ ನನ್ನ ಈ ಈ ಸಂಪತ್ತನ್ನು ಯಾರು 3 ಮಕ್ಕಳಲ್ಲಿ ಯಾರಿಗೆ ಕೊಡೋದಂತ ಅವನ ಪ್ರಶ್ನೆ ಬರುತ್ತೆ. ಆವಾಗ ಅವನು ಯೋಚನೆ ಮಾಡಿ ಅವನು ಕರೆದ 3 ಜನ ಮಕ್ಕಳನ್ನು ಕರೆದು ಹೇಳ್ತಾನೆ, ನೀವು ಈ 10 ರೂಪಾಯಿ ನಿಮಗೆ ಪ್ರತಿಭಟನೆ ಕೊಡ್ತೀನಿ, ನೀವು 10 ರೂಪಾಯಿಗೆ ಈ 3 ಮನೆಯಲ್ಲಿ 3 ಕೋಣೆಗಳಿದ್ದು ಆ ಕೋಣೆಗಳಿಗೆ ಕೋಣೆಯಲ್ಲಿದ್ದೀವಿ ಎಷ್ಟು ಸಾಧ್ಯವಾಗುತ್ತೋ ಪೂರ್ಣ ಕೋಣೆಯನ್ನು ತುಂಬಬೇಕು ಈ 10 ರೂಪಾಯಿದಲ್ಲಿ. ಆಗಿನ ಕಾಲದಲ್ಲಿ 10 ರೂಪಾಯಿ ಅಷ್ಟು ಸಿಗ್ತಿತ್ತು ಅಂತ. ಆವಾಗ ಅವರು ಇವರು ಮಕ್ಕಳು 10 ರೂಪಾಯಿ ತೊಗೊಂಡು ಹೊರಟೋಗ್ತಾರೆ. ಒಬ್ಬನು 10 ರೂಪಾಯಲ್ಲಿ ತುಂಬ ಹುಲ್ಲು, ಎಷ್ಟಾಗುತ್ತೋ ಹುಲ್ಲು ಖರೀದಿ ಮಾಡಿದ. ಹುಲ್ಲು ತಂದು ಆ ಕೋಣೆಯಲ್ಲಿ ತುಂಬಿಟ್ಟ, ಕೋಣೆ ತುಂಬಾಯಿತು. ಆಮೇಲೆ ಇನ್ನೊಬ್ಬನು ಹತ್ತಿ ತಂದು ಆ ಪೂರ್ಣ ಕೋಣೆಯಲ್ಲಿ ತುಂಬಿದ. ಆ 3ನೇ ಮಗ ಏನು ಹೇಳಿದ, ಏನು ಮಾಡಿದ, ಅವನು ಹೋಗಿ ಒಂದು ಪಣಿತೆ ಎಣ್ಣೆ ಬತ್ತಿ ತಂದು ಆ ಒಂದು ದೊಡ್ಡ ಒಂದು ದೀಪವನ್ನು ಹಚ್ಚಿದ ಆ ರೂಮ್ನಲ್ಲಿ. ದೀಪ ಹಚ್ಚಿ ಅವನು ಹೇಳ್ದೆ, ನೀವು ಅವರೆಲ್ಲ ಹೋಗಿ ಹೇಳ್ತಾ ನಾವೆಲ್ಲ ತುಂಬಿದ್ದೇವಂತ. ಅವನು ತಂದೆ ಬಂದ ನೋಡೋದಕ್ಕೆ, ನೋಡ್ತಾನೆ ಮೊದಲೇ ಹಣ್ಣು ಕೋಣೆಯಲ್ಲಿ ಹುಲ್ಲಿದೆ. ಆ ಹುಲ್ಲು ಹೊರಗಡೆ ನೋಡೋಕ್ಕೆ ಹೋದಾಗ ತುಂಬ ಧೂಳು ಅದಿಲ್ಲ ಸೇರಿ ಅವನಿಗೆ ಕಷ್ಟದ ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಾಗೆ ಬರ್ತಾನೆ ಅವನು 2ನೇ ಕೋಣೆ ನೋಡ್ತಾನೆ, ಅಲ್ಲಿ ಹತ್ತಿಯಲ್ಲಿ ಕೂಡ ಒಂಥರದೊಂದು ಧೂಳು ಇದ್ದು ನೋಡಿ ಅವನಿಗೆ ಸರಿ ಬರಲಿಲ್ಲ. ಆವಾಗ 3ನೇ ಕೋಣೆಯಲ್ಲಿ ಏನಿದೆ ಅಂತ ನೋಡ್ತಾನೆ. ಆವಾಗ ಅವನು ಆ ಬಾಗಿಲು ತೆಗೆದು ದೀಪವನ್ನು ಹಚ್ಚಿ ನೋಡ್ತಾನೆ, ನೋಡಿ ಈ ಪೂರ್ಣ ಕೋಣೆಯೇ ಜ್ಞಾನದಿಂದ ಅಥವಾ ದೀಪದಿಂದ ತುಂಬಿಕೊಂಡಿದೆ ಅಂತ ಹೇಳಿ ಅವನಿಗೆ ಗೊತ್ತಾಯ್ತು. ಈ ಜ್ಞಾನದೀಪ, ಈ ಥರ ಒಂದು ಜ್ಞಾನದೀಪ ಇದ್ದರೆ ನಮಗೆ ಯಾವಾಗಲೂ ತುಂಬ ತುಂಬ ಆಗಿರ್ತದೆ. ಅದರಿಂದ ಒಂದು ಸುಲಭವೇ. ಅವನು ಹೇಳ್ತಾ ಅವ್ರು 10 ರೂಪಾಯಿ ಕೂಡ ಆಗಲಿಲ್ಲ, ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಮಾಡಿ ಮಿಕ್ಕಿದ ಹಣವನ್ನು ತಂದೆಗೆ ವಾಪಸ್ ಕೊಡ್ತಾನೆ. ಅವು ತಂದೆಗೆ ತುಂಬ ಇಷ್ಟ ಆಗುತ್ತೆ, ಇಂಥ ಒಂದು ಬುದ್ಧಿವಂತಿಕೆ ಇಂದ ಇವನು ಇದು ಮಾಡಿದ್ದಾನೆ ಅಂತ ಹೇಳಿ. ಹೀಗೆ ನಮ್ಮ ಈ ವಿಚಾರಯುಕ್ತ ಬುದ್ಧಿಯಿಂದ ಹೇಗೆ ಈ ಜ್ಞಾನ ತುಂಬಿಕೊಂಡಾಗ ನಮಗೆ ಎಷ್ಟು ಆನಂದವಾಗುತ್ತೋ, ಎಲ್ಲರಿಗೂ ಸಂತೋಷ, ಅಂಥ ಒಂದು ಮನಸ್ಥಿತಿಯನ್ನೇ ನಾವು ಬೆಳೆಸ್ಕೊಳ್ಬೇಕು. ಇದಕ್ಕೆ ನಾವು ಕೆಲವೊಂದು ವಿಚಾರಣೆ ಹೇಳ್ತೇವೆ ನಿಮಗೆ. ಈ ಆತ್ಮದ ಅಥವಾ ದೈವಿ ಶಕ್ತಿ ಅಥವಾ ಭಗವಂತ ನಾವೇನು ಹೇಳ್ತೇವೆ, ಈಶ್ವರ ನಮ್ಮ ಹೃದಯದಲ್ಲಿ ಇದ್ದಾನೆ, ಇದರ ಅನುಭವ ನಮಗೆ ಹೇಗೆ ಆಗೋದು ಹೇಗೆ ಅಂತ ಒಂದು ಚಿಕ್ಕ ದುಷ್ಟ ಅಂತ ಹೇಳ್ತೇನೆ. ನೀವು ಇಲ್ಲಿಂದ ಹೊರಗಡೆ ಹೋಗುವಾಗ ಈ ಕಾರ್ಡ್ನಲ್ಲಿ ಹೋಗುತ್ತಿದ್ದಾಗ ನಿಮಗೆ ಒಂದು 5 ರೂಪಾಯಿ ಕಾಯಿನ್ ಸಿಕ್ಕ, 5 ರೂಪಾಯಿ ಹಣ ನೀವು ನೋಡ್ತೀರ, ಅದು ಬಿದ್ದಿದೆ. ಈ 5 ರೂಪಾಯಿ ಹಣವನ್ನು ನೀವು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರತಿಕ್ರಿಯೆ ಆಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತೆ ನೀವು ಹೇಳಬೇಕು. ಈ ಮೊದಲು ನೀವು 5 ರೂಪಾಯಿ ನೀವು ಹೊರಗಡೆ ಹೋದಾಗ 5 ರೂಪಾಯಿ ನೋಡ್ತೀರಿ, 5 ರೂಪಾಯಿ ಒಂದು ಸಿಕ್ಕ ಬಿದ್ದಿದೆ, ಅದನ್ನು ನೋಡಿದಾಗ ನಿಮಗೆ ಯಾವ ಪ್ರತಿಕ್ರಿಯೆ, ನಿಮ್ಗೆ ಏನು ಅನಿಸುತ್ತೇನು, ನೀವು ಏನು ಮಾಡ್ತೀರಿ ಅದನ್ನು ಹೇಳಬೇಕು. ಒಬ್ಬೊಬ್ಬರು ಹೇಳಿ, ನೀವು ಹೇಳಿ. ಇವಾಗ ಏನು ಮಾಡೋದು, ಇವ್ರು ಹೇಳಿ ದೇವ್ರ ಉಂಡಿ ಅಂತ. ಆಮೇಲೆ ಜೋಬಿ ಹಾಕೊಂಡು ಒಂದಾಯ್ತು, ದೇವ್ರ ಉಂಡಿ ಹಾಕೋದಾಯ್ತು. ಅವ್ ನೀವೇನು ನೀವು ನೋಡಿದ ಮೇಲೆ ಏನು ಮಾಡಿದ್ರು, ಭಿಕ್ಷೆ ಕೊಟ್ಟದ್ದು, ಅದೇ ಹುಂಡಿ ಅಥವಾ ದೀಕ್ಷೆ ಕೊಟ್ಟಾಯ್ತು. ಆಮೇಲೆ ಬೇರೆ ಇನ್ನೇನು ವಿಚಾರ, ನೋಡಿಕೊಡೋದು ಒಂದು, ಅದು ಒಂದು ವಿಚಾರ. ಆಮೇಲೆ ತೊಳ್ಳೇಬಾರ್ದು, ಹಾಂ. ಇನ್ನು ಮೇಲೆ ಉತ್ತರಗಳೆಲ್ಲ ಸರಿನೇ ಇವೆ. ಇದರಲ್ಲಿ ಮೊದಲನೇದು ಇವರು ಹೇಳಿದ ಪ್ರಕಾರ ನಾನು ನೋಡ್ತೇನೆ, ಅವ್ರು ಯಾರು ನೋಡ್ತಾ ಇದ್ರೆ ನಾನು ಜೇಬಿನ ಹಾಕೊಂಡ್ಬಿಡ್ತೆ ಅಂತ ಇವರು ಒಂದು ವಿಚಾರ. ಇನ್ನೊಂದು ವಿಚಾರ, ನಾವು ಹುಂಡಿಲಿ ಹಾಕ್ತೇವೆ ಅಥವಾ ಭಿಕ್ಷೆಯಲ್ಲಿ ಕೊಡ್ತೇವೆ ಅಂತ ದಾನ ಮಾಡೋದು. ಮೂರನೇದು ಆ ವ್ಯಕ್ತಿಯನ್ನು ಹುಡುಕೊಂಡು ಹೋಗಿ ಅವನಿಗೆ ತಿರುಗಾ ಕೊಡೋದು. ಈ ಒಂದು ಮೂರು ಕ್ರಿಯೆ. ಇನ್ನೊಂದು 4ನೇದು ಇದೆ, ಅವರು ಇನ್ನು 5 ರೂಪಾಯಿಂದ ಏನಾಗುತ್ತೆ ಬಿಟ್ಬಿಡೋದು ಅಂತ, ಅದು ಒಂದು ವಿಚಾರ. ಈ 4 ವಿಚಾರಗಳಲ್ಲಿ ಮೊದಲು ಮೊದಲೇ ಸೆಕೆಂಡ್ನಲ್ಲಿ ಅಥವಾ ಅಟ್ ದಿ ಔಟ್ಸೆಟ್ ನಮಗೆ ಅನಿಸೋದೇನು, ಹಾಂ ತಗೋಬೇಕಂತ, ಹಾಂ ಹಾಂ. ನೀವು ಹೇಳಿದೆ ನೀವು ಮೊದಲೇ, ಅವರು ನೀವು ಮೊದಲು ಹೇಳಿದ್ದು ಫಸ್ಟ್ ಎಲ್ಲರಿಗೂ ಬರುತ್ತೆ, ಹಾಂ ಅದೇ. ಸತ್ಯವೇನೆಂದರೆ ಇದು ನನ್ನದಲ್ಲ, ಇದು ಯಾರದೋ ಬಿದ್ದಿದೆ. ಆ ಒಂದು ವಿಚಾರ ಫಸ್ಟ್ ಬರುತ್ತೆ, ಎಲ್ಲರಿಗೂ ಬರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಬರುತ್ತೆ. ನಂದು ಇದು ನನ್ನದಲ್ಲ, ಇದು ಯಾರದೋ ಬಿದ್ದಿದೆ ಅಷ್ಟು. ಆಮೇಲೆ ಈ ಮಾಯ ಆಗಿ ನಾವು ಪಾಕೆಟ್ನಲ್ಲಿ ಹಾಕೊಳ್ತೇವೆ, ಇಲ್ಲದೆ ಹೋದರೆ ಹುಂಡಿ ಹಾಕ್ತೇವೆ, ಇಲ್ಲದೆ ಹೋದರೆ ಯಾರಿಗೆ ಕೊಡ್ತೇವೆ ಅಥವಾ ಹುಡುಕೊಂಡು ಹೋಗಿ ಅವನಿಗೆ ವಾಪಸ್ ಕೊಡ್ತೇವೆ. ಆದರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಬಂದಿದ್ದು ಇದು ನನ್ನದಲ್ಲ. ಅದೇ ಥರನೇ ಋಷಿ ಮುನಿಗಳು ಅಥವಾ ಸಂತ ಹೇಳ್ತಾರೆ, ನಿನ್ನ ದೇಹ ಕೂಡ ನಿನ್ನದಲ್ಲ ಅಂತ. ಈ ದೇಹ ಏನು ಇದೆಯೋ ನೀನಲ್ಲ, ನಿನ್ನ ನಿಜ ಸ್ವರೂಪ ಆತ್ಮವೇ. ಈ ಒಂದು ವಿಚಾರ ಮೊದಲು ನಮ್ಮ ಮೊದಲನೇ ಸೆಕೆಂಡ್ನಲ್ಲಿ ಅದು ಫಸ್ಟ್ ಸೆಕೆಂಡ್ ಇದು ನನ್ನದಲ್ಲ ಎಂಬ ವಿಚಾರ ಯಾವಾಗ ಬರುತ್ತೋ ಅದು ನಮ್ಮ ಶುದ್ಧ ಅಂತಃಕರಣದಿಂದ ಬರುತ್ತೆ, ಶುದ್ಧ ಮನಸ್ಸಿನಿಂದ ಬರುತ್ತೆ, ಶುದ್ಧ ಮನಸ್ಸು. ಆ ಶುದ್ಧ ಮನಸ್ಸೇ ಆತ್ಮ ಅಂತ. ಈ ಶುದ್ಧ ಮನಸ್ಸನ್ನು ನಾವು ಯಾವಾಗ ನಾವು ಅದನ್ನು ಅದೇ ಒಂದು ಹಿಡ್ಕೊಂಡು ಇಟ್ಕೊಳ್ತೇವೋ ಮನಸ್ಸಿನಲ್ಲಿ, ಹೋಲ್ ಡೇ ಅಥವಾ ಪೂರ್ಣ ದಿವಸದ ಆ ಒಂದು ವಿಚಾರವನ್ನು ನಾವು ಮನಸ್ಸಿನ ಇಟ್ಕೊಂಡು ಇದ್ದ ಇದು ಈ ಶುದ್ಧ ಮನಸ್ಸನ್ನು ಇದು ನನ್ನದಲ್ಲ ಅಥವಾ ಆ ಒಂದು ಭಾವನೆ, ಆ ಶುದ್ಧ ಭಾವನೆ ಯಾವಾಗ ಇರುತ್ತೋ ಅದು ಎಷ್ಟು ಕ್ಷಣವಿರುತ್ತೋ ಅಷ್ಟು ಶ್ರೇಷ್ಠ. ಅದಕ್ಕೋಸ್ಕರನೇ ಸಾಧನೆ, ಇಲ್ಲದವ ನಮಗೆ ಸಾಧನೆ ಬೇಕಾಗಿಲ್ಲ, ಯಾವ ಜಪ ಧ್ಯಾನ ಅಥವಾ ಯೋಗಾಭ್ಯಾಸ ಏನು ಬೇಕಾಗಿಲ್ಲ. ಯಾಕಂದರೆ ನಾವು ಅದೇ ಪರ ಅದೇ ಅಮೃತಸ್ಯ ಪುತ್ರ, ನಾವು ಅದೇ ಶುದ್ಧ ಬ್ರಹ್ಮ, ಶುದ್ಧ ಆತ್ಮನೇ ನಾವು. ಆದರೆ ನಮ್ಮ ಈ ಸಂಸ್ಕಾರಗಳಿಂದ ಅಥವಾ ನಮ್ಮ ಒಂದು ವಿಚಾರಗಳಿಂದ ಇದನ್ನು ಮರ್ತ್ಕೊಂಡು ಬಿಟ್ಟು ಮರ್ತೋಗಿದೆ. ಅದಕ್ಕೋಸ್ಕರ ನಾವು ಯಾವಾಗ ನಮ್ಮ ಅರಿವಾಗುತ್ತೋ ಆವಾಗ ನಾವು ಅದೇ ಆತ್ಮದ ಸ್ಥಿತಿಯಲ್ಲಿ ಇರ್ತೇವೆ. ಆ ಶುದ್ಧ ಮನಸ್ಸನ್ನೇ ನಾವು ಕಾಪಾಡಿಕೊಳ್ಬೇಕು, ಅದೇ ನಮ್ಮ ಮುಖ್ಯ ಕರ್ತವ್ಯ. ಅದಕ್ಕೋಸ್ಕರ ಸಾಧನೆ, ಅದಕ್ಕೋಸ್ಕರ ಸತ್ಸಂಗ, ಈ ಅಧ್ಯಯನ, ಈ ಸಾಧನೆ ಇದೆಲ್ಲ. ಈ ಒಂದು ಮನಸ್ಸನ್ನು ಈ ಒಂದು ವಿಚಾರ ನಮ್ಮ ಮನಸ್ಸಿಗೆ ಯಾವಾಗ ಬರ್ತಿದ್ದು ನನ್ನದಲ್ಲ, ಇದು ಆ ಒಂದು ಶುದ್ಧ ಭಾವನೆ ಇದ್ದಾಗ ನಮ್ಮ ಮನಸ್ಸು ಹೇಗಿರುತ್ತೋ ಆ ಒಂದು ಭಾವನೆ ಇಟ್ಕೊಳ್ಳೋದಕ್ಕೆ ಸದಾ ಪ್ರಯತ್ನ ಮಾಡಬೇಕು. ಇದನ್ನು ನಮ್ಮ ವೈದಿಕ ಧರ್ಮದಲ್ಲಿ ನಾಲ್ಕು ಮಾರ್ಗ ಅಥವಾ ನಾಲ್ಕು ಯೋಗಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ವೈದಿಕ ಧರ್ಮದ ನಾಲ್ಕು ಮಾರ್ಗಗಳು ಯಾವ? ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ ಅಂತ ನಾಲ್ಕು ಯೋಗಗಳು. ಈ ನಾಲ್ಕು ಯೋಗಗಳು ನಾಲ್ಕು ಮಾರ್ಗಗಳನ್ನು ನಮಗೆ ಕೊಟ್ಟಿದೆ. ಇದನ್ನು ಸ್ವಾಮಿ ವಿವೇಕಾನಂದರು ತುಂಬ ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ನಿಮ್ಮೆಲ್ಲ ಗೊತ್ತಿದೆ ಅದೆಲ್ಲ, ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನಿಮಗೆ, ಆಮೇಲೆ ನೀವು ಕನ್ನಡದಲ್ಲಿ ಕೂಡ ನೀವು ಕೇಳ್ಬೋದು. ಸ್ವಾಮಿ ವಿವೇಕಾನಂದರು ಈ ಹ್ಯಾಸ್ ಗಿವನ್ ವೆರಿ ವೆರಿ ಕಂಪ್ರಿಹೆನ್ಸಿವ್ idea or the definition of what is religion and how to practice. That is, he is Swami Vivekananda, he says that each soul is potentially divine. The goal is to manifest the divinity within by controlling nature, internal and external. Next, he emphasizes, do this either by work, worship, psychic control or philosophy and be free. Next para, he says, books, temples and rituals are of secondary detail. This comprises the whole gamut of spiritual practice and what is religion, how to practice. So, pratyobha vyaktiyo dayi amshane. E dayi amshavanna prakatisode namma devi jivanada uddesha. Idanna neevu nimma ಸ್ವಭಾವ ಈ ಆಂತರಿಕ ಮತ್ತು ಬಾಹ್ಯ ಪ್ರಕೃತಿಯನ್ನು ನಿಗ್ರಹಿಸಿ ಅದನ್ನು ನೀವು ಪ್ರಕಟಿಸಿಕೊಳ್ಳಬೇಕು ಅಂತ. ಇದನ್ನು ಖಂಡಿತವಾಗಿ ಮಾಡಬೇಕು ಈ ಭಕ್ತಿಯೋಗ, ರಾಜಯೋಗ ಅಥವಾ ಜ್ಞಾನಯೋಗ, ಭಕ್ತಿಯೋಗ ಮುಖಾಂತರ. ಈ ನಾಲ್ಕು ಯೋಗಗಳನ್ನು ನೀವು ತೊಗೊಳ್ಬೋದು ಅಥವಾ ನಾಲ್ಕು ಯೋಗಗಳನ್ನು ಸೇರಿಸಿ ಅಥವಾ ಯಾವುದೇ ಒಂದು ಯೋಗವನ್ನು ಕೂಡ ನೀವು ತೆಗೆದುಕೊಂಡು ಈ ಗುರಿಯನ್ನು ಸೇರಬಹುದು ಅಂತ. ಮುಂದೆ ಈ ದೇವಸ್ಥಾನಗಳು, ಪೂಜೆ ವಿಧಿಗಳು ಇವೆಲ್ಲ ಗೌಣ ಅಂತ ಹೇಳಿದ. ಈ ನಾಲ್ಕು ಯೋಗಗಳನ್ನು ಸಮನ್ವಯ ಮಾಡುವುದೇ ನಮ್ಮ ಜೀವನದ ಉದ್ದೇಶ. ಅದಕ್ಕೋಸ್ಕರ ನಮ್ಮ ರಾಮಕೃಷ್ಣ ಆಶ್ರಮದ ಅಥವಾ ಸಂಘದ ಒಂದು ಚಿಹ್ನೆ ಇದೆ, ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಬುಕ್ನಲ್ಲಿ ಇದೆಲ್ಲ. ಇದು ಹಾಂ, ಆ ಚಿನ್ನ ಇದೆಯಲ್ಲ, ಅದರಲ್ಲಿ ನಾಲ್ಕು ಯೋಗಗಳನ್ನು ಸ್ವಾಮಿ ವಿವೇಕಾನಂದ ಸ್ವತಃ ಬರೆದಿದ್ದ ಒಂದು ಚಿನ್ನ ಅದು. ಅವರು ಸ್ವತಃ ಅವರು ಬರೆದಿದ್ದು ಈ ನಾಲ್ಕು, ಇದರಲ್ಲಿ ನಾಲ್ಕು ಯೋಗಗಳಿವೆ. ಈ ಸರ್ಪ ಇದೆಯಲ್ಲ, ಅದು ರಾಜಯೋಗದ ಅರ್ಥ. ಈ ಸಮುದ್ರದ ತರೆಗಳು ಅವು ಕರ್ಮಯೋಗ. ಆಮೇಲೆ ಈ ಕಮಲ ಅದು ಭಕ್ತಿಯೋಗ. ಆಮೇಲೆ ಸೂರ್ಯ ಇದೆಯಲ್ಲ, ಅದು ಜ್ಞಾನಯೋಗ. ಆಗ ಅಂಥ ಒಂದು ಸ್ಥಿತಿಯಲ್ಲಿ ಇದು ಸಮಾನತೆ ಇದ್ದಾಗ ಈ ಹಂಸ ಪಕ್ಷಿ ಇದೆಯಲ್ಲ, ಹಂಸ ಪಕ್ಷಿ ಸ್ಥಿರವಾಗಿ ಶಾಂತವಾಗಿರುತ್ತೆ ಅಂತ ಅದನ್ನು ಸ್ವಾಮಿ ವಿವೇಕಾನಂದರೇ ಸ್ವತಃ ಬರೆದಿದ್ದು. ಇದನ್ನು ನಾವು ಪ್ರತಿಯೊಬ್ಬರೂ ಪ್ರತಿ ಕ್ಷಣ ಈ ನಾಲ್ಕು ಯೋಗಗಳನ್ನು ಸಮನ್ವಯ ಮಾಡ್ತಾ ಇದ್ದೇವೆ. ಆದರೆ ನಮಗೆ ಅರಿವಿಲ್ಲ, ಅಥವಾ ನಮಗೆ ಗೊತ್ತಾಗಲ್ಲ, ಅಥವಾ ನಮ್ಮ ಒಂದು ಲಕ್ಷ್ಯವಿಲ್ಲ, ಮನಸ್ಸು ಗಮನವಿಲ್ಲ ಅಷ್ಟೇ. ಈ ನಾಲ್ಕುಗಳನ್ನ ನಾವು ಹೇಗೆ ನಾವು ಸಮನ್ವಯ ಮಾಡ್ತಿದ್ದೇವೆ ಅಂದರೆ, ಈ ಮೂರು ಕ್ರಿಯೆಗಳು ನಾವು ಮಾಡ್ತಾ ಇದ್ದೀವಿ. ಈ ಶ್ವಾಸೋಚ್ಛ್ವಾಸ, ಆಮೇಲೆ ಇನ್ನೊಂದು ವಿಚಾರ ಥಿಂಕಿಂಗ್, ಆಮೇಲೆ ಇನ್ನೊಂದು ಭಾವನೆ. ಈ ಮೂರು ನಮ್ಮ ಕ್ರಿಯೆಗಳು ನಮ್ಮ ಸ್ವಾಭಾವಿಕ ನಾವು ಮಾಡ್ತೀವಿ. ನಾವು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀವಿ, ಶ್ವಾಸೋಚ್ಛ್ವಾಸ ನಿಂತು ಹೋದರೆ ಕ್ರಿಯೆಗಳೇ ನಿಂತು ಹೋಗುತ್ತೆ, ಇದು ಮುಖ್ಯ. ಇನ್ನೊಂದು ನಾವು ವಿಚಾರ ಮಾಡ್ತೇವೆ, ಇವಾಗ ರಾತ್ರಿ ಆಯಿತೋ, ಹಗಲಾಯಿತೋ, ಅಥವಾ ಊಟ ಆಯಿತೋ, ಏನಾಯಿತೋ, ಯಾರು ಬಂದರು ಹೋದರು, ಇದು ಈ ಥರ ವಿಚಾರ. ಆಮೇಲೆ ಭಾವನೆ, ಒಂಥರದ ಭಾವನೆ, ವ್ಯಕ್ತಿ ವ್ಯಕ್ತಿತ್ವ ಅಥವಾ ವಸ್ತುಗಳ ಅಥವಾ ಪ್ರಾಣಿಗಳ ಪ್ರತಿ ದಯೆ ಕರುಣ ಪ್ರೀತಿ, ಈ ಒಂದು ಭಾವನೆ ಇದೆ. ಈ ಮೂರು ಕ್ರಿಯೆಗಳು ನಾವು ಯಾವಾಗಲೂ ಮಾಡ್ತಾ ಇರ್ತೇವೆ. ಇದನ್ನು ಹೇಗೆ ನಾವು ಸಮನ್ವಯ ಮಾಡಿಕೊಳ್ಬೇಕಂದ್ರೆ, ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಿದ್ದಾಗೆ ರಾಜಯೋಗದಲ್ಲಿ ಇದೆ, ರಾಜಯೋಗ ಬುಕ್ನಲ್ಲಿ ನೀವು ನೋಡ್ಬೋದು, ಅಥವಾ ರಾಜಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮೊದಲು ನಿಮ್ಮ ಶ್ವಾಸೋಚ್ಛ್ವಾಸವನ್ನು ನಿಗ್ರಹಿಸಿ ಅಂತ. ಶ್ವಾಸೋಚ್ಛ್ವಾಸವನ್ನು ನಿಗ್ರಹಿಸಿದಾಗ ನಿಮಗೆ ಇತರ ಕ್ರಿಯೆಗಳು ತನಿಸ್ತಿಗೆ ತಾನೇ ಹತೋಟಿಯಲ್ಲಿ ಬರುತ್ತೆ. ಆವಾಗ ಮನಸ್ಸು ಕೂಡ ನಿಮ್ಮ ಹತೋಟಿಯಲ್ಲಿ ಬರುತ್ತೆ. ಈ ಮನಸ್ಸಿನಲ್ಲಿ ಬರುವ ಈ ವಿಕಾರಗಳೆಲ್ಲ ನಿಗ್ರಹವಾಗುತ್ತೆ. ಇದನ್ನು ನೀವು ಪರೀಕ್ಷೆ ಮಾಡಿಕೊಳ್ಬೋದು, ನೀವೇ ನೀವು ಪ್ರಯೋಗ ಮಾಡಿ ಅನುಭವಿಸ್ಬೋದು. ನಿಮ್ಮ ಶ್ವಾಸೋಚ್ಛ್ವಾಸ ಮಾಡುವಾಗ ದೀರ್ಘ ಶ್ವಾಸ, ಪೂರ್ಣ ಶ್ವಾಸ ತಗೊಳ್ಳೋದು, ಪೂರ್ಣ ಶ್ವಾಸ ಬಿಡೋದು. ಅಲ್ಲಿ ಕುಂಭಕ ಏನಿದೆ ಅದನ್ನು ಮಾಡಬಾರ್ದು. ರಾಜ್ಯ ಪ್ರಾಣಾಯಾಮದ ಒಂದು ಅಂಗ ಕುಂಭಕ ಅಂತ. ಕುಂಭಕವನ್ನು ಮಾಡದೆ ಪೂರ್ಣ ಶ್ವಾಸ ತಗೊಳ್ಳೋದು, ಅಣ್ಣ ಪೂರ್ಣ ಶ್ವಾಸ ತಕ್ಷಣ ಬಿಟ್ಬಿಡೋದು. ಇದರಿಂದ ಏನಾಗುತ್ತೆ ಅಂದರೆ, ಈ ಸಮತ್ವ ಶ್ವಾಸೋಚ್ಛ್ವಾಸ ಸಮತ್ವ ಆದಾಗ ಮನಸ್ಸಿನ ಒಂದು ವಿಚಾರಗಳು, ಬೇರೆ ವಿಚಾರಗಳು ಬರಲ್ಲ. ಅದ್ರ ಜೊತೆಯಲ್ಲಿ ನೀವು ನಿಮ್ಮ ಗುರು ಅಥವಾ ನಿಮ್ಮ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವತೆ, ನಿಮ್ಮ ಯಾವುದೋ ದೇವರ ಹೆಸರಿದೆಯೋ ಆ ದೇವರ ಹೆಸರನ್ನ ಮನಸ್ಸಿಗೆ ಹೇಳ್ತಾ ಇರೋದು. ಈ ಶ್ವಾಸೋಚ್ಛ್ವಾಸ ಮಾಡುವಾಗ, ಶ್ವಾಸ ತಗೊಳ್ಳುವಾಗ ದೇವರ ನಾಮ ಮಂತ್ರ ಹೇಳ್ತಾ ಹೇಳ್ತಾ ತಗೊಳ್ಳೋದು, ಅದು ಬಿಡುವಾಗ ಅಷ್ಟೇ ಮಂತ್ರ ಹೇಳ್ತಾ ಹೇಳ್ತಾ ಬಿಡೋದು. ಆವಾಗ ಜನಕ್ಕೆ ಸಮವಾಗುತ್ತೆ. ಆ ಸಮವಾದಾಗ ಈ ಮನಸ್ಸಿನಲ್ಲಿ ಈ ದೇವರ ನಾಮಸ್ಮರಣೆ ಅಥವಾ ದೇವರ ಮಂತ್ರ ನಡೀತಿದ್ದಾಗ ಇತರ ವಿಚಾರಗಳು ಮನಸ್ಸಲ್ಲಿ ಬರಲ್ಲ. ಇದರಿಂದ ಮನಸ್ಸಿನ ಒಂದು ಏಕಾಗ್ರತೆ ಅಥವಾ ಒಂದು ಸಮತ್ವ ಅಥವಾ ಮನಸ್ಸಿನ ಒಂದು ದೃಢತೆ ಹೋಗುತ್ತೆ, ಬೆಳೆಯುತ್ತೆ. ಈ ವಿಚಾರ ಮಾಡ್ತಾ ಮಾಡ್ತಾ ದೇವನು ಈ ನನ್ನ ಸ್ಮರಣೆ ಮಾಡ್ತಾ ಇದ್ದಾಗ ದೇವನು ನನ್ನ ಸ್ಮರಣೆಯನ್ನು ಕೇಳ್ತಾ ಇದ್ದಾನೆ, ಅಥವಾ ದೇವರು ಈ ಒಂದು ಸ್ಮರಣೆ ಆಗ್ತಾ ಇದೆ, ಅವನು ವಾಸವಾಗಿದ್ದಾನೆ ನನ್ನ ಹೃದಯದಲ್ಲಿ ಎಂಬ ಭಾವನೆ ಬರುತ್ತೆ. ಅದೇ ಜ್ಞಾನಯುಗ. ಶ್ವಾಸೋಚ್ಛ್ವಾಸವೇ ರಾಜಯೋಗ. ಆಮೇಲೆ ಈ ಮಂತ್ರ ಉಚ್ಚಾರಣೆ ಅಥವಾ ದೇವರ ನಾಮಸ್ಮರಣೆ ಹೇಳೋದೇ ಭಕ್ತಿಯೋಗ. ಆಮೇಲೆ ದೇವನು ನನ್ನ ಹೃದಯದಲ್ಲಿದ್ದಾನೆ, ಅದು ಈ ಎಲ್ಲ ನನ್ನ ಮಂತ್ರಗಳನ್ನು ಕೇಳ್ತಾ ಇದ್ದಾನೆ ಎಂಬ ಭಾವನೆ ಬರ್ತದ್ದು ಜ್ಞಾನಯೋಗ. ಈ ಮೂರು ಯೋಗಗಳನ್ನು ಮಾಡುವ ಒಂದು ಇದೆಲ್ಲ ವಿಧಿ ಇದೆಯಲ್ಲ, ಈ ವಿಧಿಯೇ ಕರ್ಮಯೋಗ. ಯಾಕಂದರೆ ಇದೇ ಶ್ವಾಸೋಚ್ಛ್ವಾಸ ಮಾಡೋದು, ವಿಚಾರ ಮಾಡೋದು, ಆಮೇಲೆ ಒಂದು ಭಾವನೆ ಮಾಡೋದು, ಇದೆಲ್ಲ ಇದು ಕರ್ಮಯೋಗದ ಒಂದು ಕಾರ್ಯ. ಹೀಗೆ ಕರ್ಮಯೋಗ ಅದು ಈ ಮೂರರಲ್ಲಿ ಅಂತರ್ಗತವಾಗಿದೆ. ಈ ಥರ ನಾವು ಈ ನಾಲ್ಕು ಯೋಗಗಳನ್ನು ಸಮನ್ವಯ ಮಾಡೋದಕ್ಕೆ ಸದಾ ಪ್ರಯತ್ನ ಮಾಡಬೇಕು. ಈ ಅದಕ್ಕೋಸ್ಕರನೇ ಶ್ರೀರಾಮಕೃಷ್ಣರ ಒಂದು ಇನ್ನೊಂದು ಅವರು ಯುಗ ಅವತಾರ ಅಂತ ಹೇಳ್ತೇವೆ, ಜೊತೆಯಲ್ಲಿ ಅವರು ಸಮನ್ವಯಾಚಾರ್ಯ ಅಂತ ಕೂಡ. ಅವರು ಸರ್ವಧರ್ಮ ಸಮನ್ವಯಾಚಾರ್ಯರು, ಜೊತೆಯಲ್ಲಿ ಸಾಧನಾ ಕ್ಷೇತ್ರದಲ್ಲಿ ಕೂಡ ಸಮನ್ವಯಾಚಾರ್ಯ. ಈ ಎಲ್ಲ ಧರ್ಮಗಳನ್ನು ಸಮನ್ವಯ ಮಾಡಿದ್ದು, ಎಲ್ಲ ಧರ್ಮಗಳ ಒಂದು ಮೂಲವನ್ನೇ ಅವರೇ ಸಾಧನೆ ಮಾಡಿ ತೋರಿಸಿದ್ದು, ಜೊತೆಯಲ್ಲಿ ಸಾಧನ ಕ್ಷೇತ್ರದಲ್ಲಿ ಕೂಡ ಅವರು ಈ ಸಮನ್ವಯ ನಾಲ್ಕು ಯೋಗಗಳನ್ನು ಸಮನ್ವಯ ಮಾಡೋದನ್ನು ಯಾವಾಗಲೂ ಹೇಳ್ತಾ ಇದ್ದರು. ಅದಕ್ಕೋಸ್ಕರ ನೀವು ಈ ನಿಮ್ಮ ಆಧ್ಯಾತ್ಮಿಕ ಸಾಧನೆ ಇದನ್ನು ಸುಲಭವಾಗಿ ಅಥವಾ ಯಾವಾಗಲೂ ಮಾಡುವ ಒಂದು ಪ್ರಯತ್ನ ಮಾಡಬೇಕಾದ್ರೆ ಈ ನಾಲ್ಕು ಯೋಗಗಳನ್ನು ಸಮನ್ವಯ ಮಾಡುವ ಒಂದು ವಿಚಾರ ಇಟ್ಕೊಳ್ಬೇಕು. ಆ ಶ್ರವಣ ಮಾಡೋದು ಇದೇ ರೀತಿನೇ. ನೀವು ಮೊದಲು ಪ್ರಾರಂಭಿಸಬೇಕಾಗಿರೋದು ಈ ಶ್ವಾಸೋಚ್ಛ್ವಾಸ. ಶ್ವಾಸೋಚ್ಛ್ವಾಸವನ್ನು ನೀವು ಸಮತ್ವ ಮಾಡಿಕೊಂಡ್ರೆ, ದೀರ್ಘ ಶ್ವಾಸೋಚ್ಛ್ವಾಸ ಮಾಡ್ತಾ ಹೋದಾಗ ಆವಾಗ ಮುಂದಿನ ಕ್ರಿಯೆಗಳು ಈ ಮನಸ್ಸಿನ ಒಂದು ಏಕಾಗ್ರತೆ, ಆಮೇಲೆ ದೈವತದ ಒಂದು ಅಸ್ತಿತ್ವ, ಇದೆಲ್ಲ ತನ್ನಷ್ಟು ತಾನೇ ಬರುತ್ತೆ. ಹೀಗೆ ಮಾಡ್ತಾ ಮಾಡ್ತಾ ಈ ಪೂರ್ಣ ನಮ್ಮ ದಿನನಿತ್ಯ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಈ ಕರ್ಮಯೋಗ ಆಗುತ್ತೆ. ಈ ಸ್ಥಿತಿ ಒಂದು ಸ್ಥಿತಿ ಇದ್ದ ಏನಾಗುತ್ತೆ, ನಿಮ್ಮ ಇತರ ವ್ಯಾವಹಾರಿಕ ಕರ್ಮಗಳು ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ, ಯಾವ ಬಾಧೆ ಇಲ್ಲದೆ. ಇದನ್ನು ಇವನು ಪ್ರಯೋಗ ಮಾಡಿ ಅಥವಾ ಪರೀಕ್ಷೆ ಮಾಡಿ ನೋಡ್ಕೊಳ್ಬೋದು. ಸುಮ್ಮನೆ ನಾ ಹೇಳಿದ್ದು ಅಥವಾ ಇದು ಇದೆ ಅಂತ ಅಲ್ಲ, ನೀವು ಸ್ವತಃ ಇವತ್ತಿಂದ ನೀವು ಪರೀಕ್ಷೆ ಮಾಡಿ ನೋಡಿ. ಮೊದಲು ಕೇವಲ ಶ್ವಾಸೋಚ್ಛ್ವಾಸದಿಂದ ಪ್ರಾರಂಭಿಸಿ ಯಾವಾಗ ನೀವು ಕುತ್ಕೊಂಡು ಅಥವಾ ಹೋಗುವಾಗ ಬರುವಾಗ ಯಾವಾಗಲೂ ಮಾಡ್ಬೋದು ಇದನ್ನು. ದೀರ್ಘ ಶ್ವಾಸ ತಗೊಳ್ಳೋದು ಬಿಡೋದು, ಹೀಗೆ ಮಾಡ್ತಾ ಮಾಡ್ತಾ ಅದನ್ನು ಆ ಒಂದು ಪ್ರಾರಂಭ ಮಾಡಿದಾಗ ಮುಂದಿನ ಒಂದು ಕ್ರಿಯೆ ತಂಡ ತಾನೇ ಗೊತ್ತಾಗುತ್ತೆ. ಹೀಗೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ನೀವು ಮೊದಲು ಪ್ರಾರಂಭಿಸಬೇಕು. ಪ್ರಾರಂಭಿಸಿದಾಗ ಏನಾಗ್ತದೆ ಅಂದರೆ ಆಮೇಲೆ ನಿಮಗೆ ಯಾರೋ ಬಂದು ನಿಮಗೆ ಹೇಳ್ತಾರೆ, ಈ ಥರ ಮಾಡು, ಈ ಥರ ಮಾಡು, ಇದು ಸರಿಯಲ್ಲ, ಅದು ಸರಿಯಲ್ಲ ಅಂತ ನಿಮಗೆ ಮಾರ್ಗದರ್ಶನ ಯಾವುದು ದೇವ ಗುರು ರೂಪದಲ್ಲಿ ಬಂದು ನಿಮಗೆ ಹೇಳ್ತಾರೆ. ಅದಕ್ಕೋಸ್ಕರ ಮೊದಲು ಬೇಕಾಗಿರೋದು ನಮಗೆ ಈ ಪ್ರಾರಂಭ ನಮ್ಮ ಕಡೆಯಿಂದ ಪ್ರಾರಂಭ ಮಾಡೋದು. ಅದಕ್ಕೋಸ್ಕರನೇ ಭಾಗವತದಲ್ಲಿ ಹೇಳ್ತಾನೆ, ಭಾಗವತದಲ್ಲಿದೆ, ನೀವು ಒಂದು ಹೆಜ್ಜೆ ಮುಂದೆ ಹೋದರೆ ಭಗವಂತನ 10 ಹೆಜ್ಜೆ ಮುಂದೆ ಬರ್ತಾನೆ. ಆವಾಗ ಅದಕ್ಕೋಸ್ಕರ ನಮ್ಮ ಒಂದು ಮನಸ್ಸಿನ ಒಂದು ಸಿದ್ಧತೆ ಇದ್ದಾಗಲೇ ನಮಗೆ ಈ ಥರ ಫಲಗಳು ಸಿಗ್ತಾ ಹೋಗುತ್ತೆ. ಹೀಗೆ ಎರಡು ಥರದ ಸಾಧಕ ಸಿದ್ಧ ಮತ್ತು ಜನ್ಮಸಿದ್ಧ ಅಥವಾ ಜ್ಞಾನಸಿದ್ಧ ಅಂತ ಎರಡಿದೆ. ಈ ಸಾಧನ ಮಾಡಿ ಸಿದ್ಧನಾಗ್ತಾನೆ, ಅದು ಒಂದು ರೀತಿ. ಇನ್ನೊಂದು ಜ್ಞಾನಸಿದ್ಧ, ಹುಟ್ಟಿನಿಂದಲೇ ಒಂದು ಜ್ಞಾನದ ಅರಿವು ಇದ್ದಾಗ ಅವನು ಅದರ ಒಂದು ಭಾವನೆಯಲ್ಲಿ ಬೆಳ್ಕೊಂಡು ಬರ್ತಾನೆ, ಅದು ಜ್ಞಾನಸಿದ್ಧ. ಹೀಗೆ ಸಾಧಕ ಸಿದ್ಧ ಅಂಡ್ ಜ್ಞಾನಸಿದ್ಧ ಅಂತ ಎರಡು ಭಾಗ. ನಾವೆಲ್ಲ ಸಾಧಕ ಸಿದ್ಧರು, ಸಾಧನೆ ಮಾಡ್ತಾ ಮಾಡ್ತಾ ಸಿದ್ಧತೆ ಕಡೆಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ಶ್ರೀ ಶಾರದಾ ದೇವಿಯವರು ಹೇಳ್ತಾ ಇದ್ದರು, ಈ ಜಪ ಸಿದ್ಧಿ, ಜಪ ಮಾಡ್ತಾ ಮಾಡ್ತಾ ಹೋದಾಗಲೇ ನಿಮಗೆ ಸಿದ್ಧಿ ಸಿಗುತ್ತೆ ಅಂತ. ಇದನ್ನು ಒಂದು ವಿಚಾರ ನಿಮ್ಗೆ ಹೇಳ್ತೇನೆ. ಇದು ನಮ್ಮ ಸಂಘದ ಒಬ್ಬ ಹಿರಿಯ ಸನ್ಯಾಸಿಗಳು, ಅವರು ಶಾರದಾ ದೇವಿ ಹತ್ರ ಮಂತ್ರ ಪಡೆದಿದ್ದರು. ಅವರು ಒಂದ್ಸಲ ಸ್ವಾಮಿ ಶಾರದಾನಂದ, ನೀವು ನೋಡಿರ್ಬೋದು ಸ್ವಾಮಿ ಶಾರದಾನಂದ ಅಂತ, ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಮೊದಲನೇ ಕಾರ್ಯದರ್ಶಿ. ಅವರು ಶಿಷ್ಯ ಶ್ರೀರಾಮಕೃಷ್ಣರ ಶಿಷ್ಯರು. ಅವ್ರನ್ನ ಹೋಗಿ ಕೇಳ್ತಾನೆ, ಅವ್ರ ಹೆಸರು ಆದಿನಾಥನಂದ ಅಂತ. ಅವರು ಶಾರದಾನಂದನ ಹೋಗಿ ಕೇಳ್ತಾರೆ, ನೀವು ಭಗವದ್ಗೀತೆಯಲ್ಲಿ ಒಂದು ಇದೆ ಸ್ಥಿತಪ್ರಜ್ಞಿಕ ಲಕ್ಷಣ ಇದೆಯಲ್ಲ, ಈ ಸ್ಥಿತಪ್ರಜ್ಞಿಕ ಲಕ್ಷಣ ಅಂತ ಇದೆಯಲ್ಲ, ಅದು ಸ್ಥಿತಪ್ರಜ್ಞತ್ವ ಹೇಗೆ ಬರೋದು ನಮ್ಮಲ್ಲಿ ಅಂತ ಅವ್ರನ್ನ ಕೇಳ್ತಾರೆ ಶಾರದಾನಂದನ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಏನು ಮಾಡಬೇಕಾಗಿಲ್ಲ, ಸ್ಥಿತಪ್ರಜ್ಞಿಕ ಲಕ್ಷಣ ಎರಡನೇ ಅಧ್ಯಾಯದಲ್ಲಿ ಯಾವ ಭಾಗವಿದೆಯೋ ಅದನ್ನು ನೀನು ಪ್ರತಿನಿತ್ಯ ಪಠಿಸುತ್ತಾ ಹೋಗು, ಪಾರಾಯಣ ಮಾಡ್ತಾ ಹೋಗು. ಪಾರಾಯಣ ಮಾಡ್ತಾ ಹೋದಾಗ ಆ ಗುಣಗಳೇ ನಿನ್ನಲ್ಲಿ ಬರ್ತವೆ, ಆವಾಗ ನೀನು ಸ್ಥಿತಪ್ರಜ್ಞನಾಗ್ತೀಯ ಅಂತ ಅವ್ರು ಶಾರದಾನಂದರು ಹೇಳಿದರು. ಹೀಗೆ ಈ ಭಗವಂತನು ನಮ್ಮ ಇದ್ದಾನೆ ಅಥವಾ ಭಗವಂತನ ನಾವು ಕಾಣಿಸ್ತಿಲ್ಲ, ಅದನ್ನು ನಾವು ಭಗವಂತನ ಒಬ್ಬಗೆ ಹೇಗೆ ಭರವಸೆ ಇಡೋದು ಅಂತ ಒಂದು ಇದ್ರ ಬಗ್ಗೆ ಸ್ವಾಮಿ ಅದ್ಭುತ ಆನಂದರು ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಹೇಳ್ತಾರೆ. ಈಗ ನಾವೆಲ್ಲ ನೌಕರಿಗೋಸ್ಕರ ಅರ್ಜಿ ಅಥವಾ ಅಪ್ಲಿಕೇಶನ್ ಹಾಕ್ತೇವೆ ಒಂದು ಕಂಪನಿಯಲ್ಲಿ. ಆ ಕಂಪನಿಯ ಚೇರ್ಮನ್ ಅಥವಾ ಅಧ್ಯಕ್ಷರು ಯಾರು ಇರ್ತಾರೋ ಅವರು ನಮಗೆ ಪರಿಚಯ ಇರಲ್ಲ, ಆದರೆ ನಮಗೆ ಗೊತ್ತು ಆ ಕಂಪನಿಯಲ್ಲಿ ಕೆಲಸ ಇದೆ. ಒಂದು ವೇಳೆ ನಾವು ಅರ್ಜಿ ಕೊಟ್ಟರೆ ನಮಗೆ ಕೆಲಸ ಸಿಗುತ್ತೆ ಅಂತ ಅವನು ಅರ್ಜಿ ಹೋಗಿ ಕೊಡ್ತಾನೆ ಆಫೀಸ್ನಲ್ಲಿ. ಆವಾಗ ಅವನ್ನ ಕರೆದು ಈ ವಿವರಣೆ ಮಾಡಿದಾಗ ಆವಾಗಲೇ ಅವನು ಚೇರ್ಮನ್ನ ಒಂದು ದರ್ಶನ ಆಗುತ್ತೆ, ಚೇರ್ಮನ್ನ ಒಂದು ಪರಿಚಯ ಆಗುತ್ತೆ. ಅದಕ್ಕೆ ಮೊದಲು ಅವನಿಗೆ ಇರಲ್ಲ. ಅದೇ ತಾನೇ ಸ್ವಾಮಿ ಅದ್ಭುತ ಅಂತ ಹೇಳ್ತದೆ. ನಿಮ್ಮ ಮೊದಲು ದೇವ್ರ ಬಗ್ಗೆ ಈ ದೇವ್ರ ವಿಧಾನ ಎಂದು ಸ್ವಲ್ಪ ಗೊತ್ತು ಅಥವಾ ನಾವೆಲ್ಲ ಕೇಳ್ತಿದ್ವಿ, ಗ್ರಂಥಗಳು ಹೇಳ್ತವೆ, ಸಾಧು ಸಂತ ಹೇಳ್ತಾರೆ, ಸಾಧುಗಳು ಹೇಳ್ತಾರೆ ದೇವ್ರ ವಿಧಾನ ಅಂತ. ಈ ಒಂದು ವಿಚಾರ ಕೇಳಿಕೊಂಡೇ ಸಾಕು, ಆಮೇಲೆ ನೀವು ಅವನು ಜಪ ಮಾಡ್ತಾ ಮಾಡ್ತಾ ಹೋದಾಗ ಅದು ನಮಗೆ ಸಿಗುತ್ತೆ. ಯಾವ ಥರ ಅವನು ಅರ್ಜಿ ಕೊಟ್ಟ, ಅರ್ಜಿ ಕೊಟ್ಟಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಆ ಚೇರ್ಮನ್ನೇ ಅವನು ಕರೀತಾನೆ, ಕರೆದು ಅವನಲ್ಲಿ ಅವನ ವಿಮರ್ಶೆ ಮಾಡಿ ಮಾತುಕತೆ ಆದಮೇಲೆ ಅವನಿಗೆ ಕೆಲಸ ಕೊಡ್ತಾನೆ, ಆವಾಗ ಅವನಲ್ಲಿ ಅವನ ಪರಿಚಯ ಆಗುತ್ತೆ. ಹೀಗೆ ನಮಗೆ ಕೂಡ ಈ ಒಂದು ಮೊದಲು ಒಂದು ಭರವಸೆಯಿಂದ ಅರ್ಜಿ ಮಾಡಿದಾಗ ಆವಾಗ ದೇವರು ನಮಗೆ ದರ್ಶನ ಕೊಡ್ತಾನೆ ಅಂತ. ಇದನ್ನು ಶ್ರೀರಾಮಕೃಷ್ಣ ಕೂಡ ವಚನದಲ್ಲಿ ಹೇಳ್ತಾ, ಒಬ್ಬ ಚಿಕ್ಕ ಬಾಲಕ ಇಷ್ಟು ಯಾವ ಥರ ಶ್ರದ್ಧೆ ಇರಬೇಕಂತ ಹೇಳ್ತಾರೆ. ಒಬ್ಬ ಚಿಕ್ಕ ಬಾಲಕ ಒಂದು ಪತ್ರ ಬರೆದ, ಆ ಪತ್ರದಲ್ಲಿ ಬರೆದ ದೇವರಿಗೆ ಒಂದು ಪತ್ರ, ನನ್ನನ್ನು ಕಾಪಾಡಬೇಕು ಅಂತ ಏನು ಬರೆದ ಒಂದು ಪತ್ರ ಹಾಕಿ ಅದ ಮೇಲೆ ಬರೆದ ದೇವ್ರ ಹೆಸರು ಬರೆದು ಬರೆದ ಸ್ವರ್ಗ ಅಂತ ಬರೆದ ಪೋಸ್ಟ್ ಬಾಕ್ಸ್ನಲ್ಲಿ ಹಾಕಿದೆ. ಅವನಿಗೆ ಆ ಮಗನಿಗೆ ಆ ಮಗುವಿಗೆ ಇಷ್ಟು ಭರವಸೆ, ಈ ಪತ್ರ ಹೋಗಿ ಸೇರುತ್ತೆ ಅಂತ. ಹೀಗೆ ಈ ಅವರು ಒಂದು ಉದಾಹರಣೆ ಸಿಕ್ಕ ಹಾಗೆ ಹೇಳ್ತಾರೆ, ಈ ಥರ ಒಂದು ಭರವಸೆ ನಮ್ಮಲ್ಲಿ ಮನಸ್ಸಲ್ಲಿ ಇರಬೇಕು. ಆವಾಗಲೇ ನಮಗೆ ದೇವರ ಒಂದು ಅಸ್ತಿತ್ವ, ಅವರ ಒಂದು ಕೃಪೆ, ಅವರ ಒಂದು ದೇಹ ಸಿಗುತ್ತೆ ಅಂತ ಈ ಅಂಶ ಹೇಳ್ತಾರೆ. ಹೀಗೆ ಈ ಇಚ್ಛೆ ಮತ್ತು ಯೋಗ್ಯತೆ, ನಮ್ಮಲ್ಲಿ ಯೋಗ್ಯತೆ ಇಲ್ಲ ಅಥವಾ ನಮಗೆ ಸಾಧ್ಯವಿಲ್ಲ ಅದು ನಾವು ಅಷ್ಟು ಅರ್ಹರಲ್ಲ ಎಂಬ ಒಂದು ಕೆಲಸ ಭಾವನೆ ಬಂದರೂ ಕೂಡ ಅದನ್ನು ನಾವು ಬೆಳೆಸ್ಕೊಂಡು ಹೋಗುವ ಒಂದು ಶಕ್ತಿ ನಮ್ಮಲ್ಲಿದೆ. ಅದು ನಾವು ಪ್ರಯತ್ನ ಮಾಡಿ ಅದನ್ನು ಸಾಧನೆ ಮಾಡ್ತಾ ಹೋಗಬೇಕು. ಹೀಗೆ ಕೆಲವು ಸಲ ನಮಗೆ ಯಾವ ಏಕಲವಿನ ಥರ ಒಂದು ಇಚ್ಛೆ ಇದ್ದು ನಮಗೆ ಅನಾನುಕೂಲಗೂ ಅನುಕೂಲಗಳು ಇದ್ದಾಗ ಕೂಡ ನಾವು ಪ್ರಯತ್ನ ಮಾಡ್ತಾ ಮಾಡ್ತಾ ಹೋಗ್ಬೋದು. ಇಲ್ಲದೆ ಹೋದರೆ ಈ ಸುಖದೇವ ಅಥವಾ ಈ ನಚಿಕೇತನ ಥರ ನಮ್ಮ ಅಂತರದಲ್ಲಿ ಆಂತರಿಕದಲ್ಲಿ ಈ ಒಂದು ಅರಿವು ಯಾವಾಗಿರುತ್ತೋ ಆವಾಗ ಅದೇ ಒಂದು ವಿಚಾರನ ಇಟ್ಕೊಂಡು ನಾವು ಮುಂದೆ ಹೋದಾಗ ನಮಗೆ ಆತ್ಮಜ್ಞಾನ ಆಗಿ ಆಗುತ್ತೆ. ಹೀಗೆ ಎಲಿಜಿಬಿಲಿಟಿ ಆ್ಯಂಡ್ ಎಬಿಲಿಟಿ, ಅದೇ ಅಥವಾ ವಾಟ್ ಯು ಡಿಸರ್ವ್ ಆ್ಯಂಡ್ ಡಿಸೈರ್, ಅದರಲ್ಲಿ ನಿಮಗೆ ಈ ಯೋಗ್ಯತೆ ಇದೆ ಅಥವಾ ಇಲ್ಲದೇ ಆದರೂ ಕೂಡ ನೀವು ಭಗವಂತನ ಒಂದು ಅರ್ಪಣೆ ಬುದ್ಧಿಯಿಂದ ಅದನ್ನು ಈ ಒಂದು ಅರ್ಜಿನಿಟ್ಟಾಗ ಅವಾಗೆ ಅರ್ಹತೆ ಬಂದೇ ಬರುತ್ತೆ, ಆವಾಗ ಇಚ್ಛೆಯು ಪೂರ್ಣ ಆಗುತ್ತೆ. ಹೀಗೆ ಈ ಇಚ್ಛಾ ಮತ್ತು ಯೋಗ್ಯತೆ ಬಗ್ಗೆ ಈ ಥರ ಅನೇಕ ವಿಚಾರಗಳನ್ನು ಹೇಳ್ಬೋದು. ಹೀಗೆ ಇಲ್ಲೇ ಯಕ್ಷ ಪ್ರಶ್ನೆಯಲ್ಲಿ ನಿಮ್ಗೆ ಗೊತ್ತಿದೆ, ಯಕ್ಷ ಪ್ರಶ್ನೆ ಯುಧಿಷ್ಠಿರ ಮತ್ತು ಯಮರಾಜನೇ ಅಲ್ಲಿ ಇದ್ದಿದ್ದು, ಯಕ್ಷನ ರೂಪದಲ್ಲಿ ಇದ್ದಿದ್ದು. ಯಮರಾಜನ ಕೊನೆಯ ಪ್ರಶ್ನೆಯಲ್ಲಿ ಕೇಳ್ತಾನೆ, ಹಾಗಾದರೆ ಮುಂದೆ ಯಾವುದು ಒಳ್ಳೆಯ ದಾರಿ ಅಂತ, ಯಾವ ದಾರಿಯನ್ನು ಅವಲಂಬಿಸಬೇಕು ಅಂತ ಯಮರಾಜ ಅಥವಾ ಯಕ್ಷ ಯುಧಿಷ್ಠಿರನ ಕೇಳ್ತಾನೆ. ಯುಧಿಷ್ಠಿರ ಹೇಳಿದ್ದು, ಅವರು ಯಾರು ಈ ಹೇಳ್ತಾನೆ ಯುಧಿಷ್ಠಿರ ಹೇಳ್ತಾನೆ, ನಾವು ಎಷ್ಟು ಶಾಸ್ತ್ರಗಳನ್ನ ಚರ್ಚೆ ಮಾಡಿದ್ರು ಕೂಡ ಶಾಸ್ತ್ರಗಳು ಕೆಲವು ಸಲ ಅನೇಕ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತವೆ, ಕೆಲವು ಒಂದು ವಿಚಾರಗಳು ಇನ್ನೊಂದು ವಿಚಾರಕ್ಕೆ ಸೇರಲ್ಲ, ಆ ಥರ ಇರುತ್ತೆ. ಆಮೇಲೆ ದೇವರು ಇದಾನೆ ಇಲ್ಲ ಎಂಬ ಬಗ್ಗೆ ನಮಗೆ ಅಷ್ಟು ಭರವಸೆ ಇರಲ್ಲ. ಇದೆಲ್ಲ ಇದ್ರೂ ಕೂಡ ಯಾವ ವ್ಯಕ್ತಿಯು ಶ್ರೇಷ್ಠರು ಯಾವ ಪಥವನ್ನು ಅವಲಂಬಿಸಿದ್ದಾರೋ ಆ ಪಥವನ್ನು ಹಿಡಿದುಕೊಂಡು ಅವನು ಹೋಗ್ತಾನೋ ಅವನೇ ಅಲ್ಲಿಗೆ ಸೇರ್ತಾನೆ ಅಂತ. ಇದ್ದೇದ ಆತರ ಶ್ರೇಷ್ಠ ತತ್ತ ದೇವ ಇತರೇ ಜನ ಅಂತ ಭಗವದ್ಗೀತೆ ಹೇಳ್ತಾನೆ. ಯಾರು ಶ್ರೇಷ್ಠರು ಯಾವ ಮಾರ್ಗವನ್ನು ಹಿಡ್ಕೊಂಡು ಮುಂದೆ ಹೋಗಿದ್ದಾರೋ ಆ ಮಾರ್ಗವನ್ನು ನಾವು ಆ ಮಾರ್ಗದಲ್ಲಿ ಹೋಗೋದೇ ಒಳ್ಳೆಯದು ಅಂತ ಯುಧಿಷ್ಠಿರ ಕೊನೆಯಲ್ಲಿ ಅದನ್ನು ಹೇಳ್ತಾನೆ. ಹೀಗೆ ನಾವು ಈ ಆದರ್ಶ ವ್ಯಕ್ತಿಯ ಅಥವಾ ಆದರ್ಶ ಸಂತರ ಆದರ್ಶ ಪುರುಷರ ಒಂದು ಜೀವನವನ್ನು ಅದಕ್ಕೋಸ್ಕರನೇ ಓದುವುದು, ಓದಿ ಅವರು ಹೇಗೆ ಬಾಳಿಸಿದ್ರು, ಹೇಗೆ ಸಾಧನೆ ಮಾಡಿದರು ಅದರ ಬಗ್ಗೆ ನಾವು ವಿಚಾರ ಮಾಡ್ತಾ ಮಾಡ್ತಾ ಹೋಗ ಅದೇ ಮಾರ್ಗದಲ್ಲಿ ನಾವು ಕೂಡ ಹೋಗಿ ಸೇರ್ಬೋದು ಅಂತ. ಇನ್ಮೇಲೆ ಏನಾದರೂ ನಿಮ್ಮ ಏನಾದರೂ ಪ್ರಶ್ನೆಗಳೇನಿದ್ದರೆ ಒಂದೆರಡು ನಿಮಿಷ ಹೇಳ್ಬೋದು, ಇಲ್ಲದಾದರೆ ಮುಗಿಸೋದು ಇಲ್ಲಿ ಮುಗಿಸೋಣ. ಏನಾದರೂ ಪ್ರಶ್ನೆ ಇದ್ದರೆ, ಇಲ್ಲದಾದರೆ ಅದನ್ನು ಶ್ರೀರಾಮಕೃಷ್ಣರು ಹೇಳಿದಾಗೆ ಈ ಜನ್ಮದಲ್ಲಿ ಸಾಧ್ಯ ಅಂತ, ಈ ಜನ್ಮದಲ್ಲಿ ನಾವು ಆತ್ಮಜ್ಞಾನ ಪಡೀಬೋದು ಅಂತ. ಇದಕ್ಕೆ ಒಂದು ಅವರ ಒಂದು ಚಿಕ್ಕ ಕಥೆ ವಚನದಲ್ಲಿ ಬರೆದಿದೆ, ಇದೆ ನೀವು ಓದಿದ್ರೆ ಸಿಗುತ್ತೆ ನಿಮಗೆ. ನಾರದ ಮುನಿ ಒಂದ್ಸಲ ವೈಕುಂಠ ಹೊರಟಿದ್ದ, ವೈಕುಂಠ ಹೊರಟಾಗ ರಸ್ತೆಯಲ್ಲಿ ಒಬ್ಬ ದರೋಡೆಕಾರ ಸಿಕ್ಕ, ಅವನು ದರೋಡೆ ಮಾಡೋಕೆ ಬಂದ. ಏನು ಹೊಡೆದು ನಿನ್ನ ಇವನು ಏನು ಅವನು ಗೊತ್ತಿಲ್ಲ ನಾರದ ಮುನಿ ಅಂತ ಬಂದು ಹೊಡೆಯೋದಕ್ಕೆ ಬರ್ತಾನೆ. ಅವ್ರು ನಾರದ ಮುನಿ ಏನೇ ನೀನು ಈ ಥರ ಮಾಡಿ ಏನು ಅಂತ ಕೇಳಿ, ಅವಾಗ ಅವನು ಗೊತ್ತಾಗ್ತದೆ ಇವನು ನಾರದ ಮುನಿ ಅಂತ. ನೀವು ಎಲ್ಲಿ ಹೋಗ್ತಿದ್ದೆ? ನಾನು ವೈಕುಂಠ ಹೋಗ್ತಿದ್ದೆ. ಹಾಗೆ ನೀವು ವೈಕುಂಠ ಹೋದ್ರೆ ವಿಷ್ಣುನ ಕೇಳಿ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ. ನಾನು ಸೇರಿ ನಾ ಕೇಳ್ತೇನೆ ಅಂತ ನಾರದ ಮುನಿ ಮುಂದೆ ಹೊರಟ. ಮುಂದೆ ಹೋಗುವ ಕಾಡಿನಲ್ಲಿ ಅಲ್ಲಿ ಒಬ್ಬ ಯೋಗಿ ಧ್ಯಾನ ಮಾಡ್ತಾ ಇದ್ದ. ಅವನು ನೋಡಿ ನಾರದನಿಗೆ ಹೋಗಿ ನಮಸ್ಕಾರ ಮಾಡಿ, ನೀವು ವೈಕುಂಠ ಕೊಟ್ಟಿದ್ದೆ ಅಂತ ಕೇಳ್ತಾನೆ. ಹೌದು ವೈಕುಂಠ ಕೊಟ್ಟಿದ್ದೆ. ಹಾಗೆ ನೀವು ದಯಮಾಡಿ ಕೇಳಿ ನನಗೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಕೇಳಿದಾಗ ಅವಾಗ ಸರಿ ನಾ ಕೇಳ್ತೇನೆ ಅಂತ. ಅವು ನಾರದ ಮುನಿ ಹೋದರು ವೈಕುಂಠಕ್ಕೆ ಹೋಗಿ ಸ್ವಲ್ಪ ದಿವಸ ಆದಮೇಲೆ ವಾಪಸ್ ಬರುವಾಗ ಮೊದಲು ಆ ಯೋಗಿ ಸಿಗ್ತಾರೆ. ಅವನು ಕೇಳ್ತಾನೆ, ಅವನು ಸಂತೋಷದಿಂದ ನೀವು ವಿಷ್ಣುನ ಕೇಳಿದ್ರ, ವಿಷ್ಣುನ ಏನು ಹೇಳಿದ ಅಂತ. ಅದಕ್ಕೆ ನಾರದನ್ನು ಹೇಳಿದ, ಹಾಂ ಕೇಳಿದೆ, ಅವರು ನಿನ್ನ ಒಂದು ಮುಕ್ತಿಯ ಬಗ್ಗೆ ಹೇಳಿದರು. ಅದೇನಂದರೆ ನೀನು ಇನ್ನೂ 4 ಜನ್ಮ ತಾಳಿದ ಮೇಲೆ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದರು. ಅವನು ಅಲ್ಲೇ ಬಿದ್ದು ಅಳಕ್ಕೆ ಶುರು ಮಾಡಿಬಿಟ್ಟ. ನೀವು ಇನ್ನೂ 4 ಜನ್ಮ ಹೇಗೆ ಇರೋದು, 4 ಜನ್ಮ ಈ ಒಂದು ಜನ್ಮನೇ ಸಾಕು, ಇನ್ನು 4 ಜನ್ಮ ಹೇಗೆ ತೊಳೋದು ಅಂತ ಅವನಿಗೆ ಅಲ್ಲೇ ದುಃಖ ಆಯಿತು. ತುಂಬ ಬಿದ್ದು ಅಳ ಶುರು ಮಾಡಿಬಿಟ್ಟ. ಅವನು ನಾರದ ಮುನಿ ಮುಂದೆ ಬಂದರು. ಬಂದು ಇವನು ದರೋಡೆಕಾರ ಅಲ್ಲಿದ್ದ, ಅವನು ಸಂತೋಷದಿಂದ ಬಂದು ಕೇಳಿದ, ವಿಷ್ಣು ಏನು ಹೇಳಿದರು ನನ್ನ ಬಗ್ಗೆ ಅಂತ. ಅದಕ್ಕೆ ಅವನು ಹೇಳಿದ, ವಿಷ್ಣು ಹೇಳಿದ, ನೀನು ನೋಡಿ ಈ ಹುಣಸಿನ ಮರ ಇದೆಯಲ್ಲ, ಹುಣಸಿನ ಮರದಲ್ಲಿ ಎಷ್ಟು ಎಲೆಗಳಿವೆ ನೋಡು ಅಂತೇಳಿ. ಹಾಂ ಇಲ್ಲ 1000 ಎಲೆಗಳಿವೆ ಅಂತೇಳಿ. ಆ ಎಷ್ಟು ಎಲೆಗಳಿದೆಯೋ ಆ ಎಲೆಗಳು ಅಷ್ಟು ವರ್ಷ ನೀನು ಅಷ್ಟು ಸಲ ನೀನು ಜನ್ಮ ತೊಗೊಳ್ಬೇಕು, ಅದು ಆದಮೇಲೆ ನಿನಗೆ ಮುಕ್ತಿ ಅಂತ ಹೇಳಿದ. ನಾನು ಎಷ್ಟು 1000 ಎಲೆಗಳಿವೆ ಅಂತ ಅವನು ನೋಡಿದ, ಮರಗಳು ನೋಡಿ, ಓ ಇದು ಆದಮೇಲೆ ಕೂಡ ನನಗೆ ಮುಕ್ತಿ ಇದೆಯಲ್ಲ ಅಂತ. ಹಾಂ ಮುಕ್ತಿ ಇದೆ, ಅದು ಇದೆ, ಇಷ್ಟು ವರ್ಷ ಇಷ್ಟು ಜನ್ಮಗಳಾದಮೇಲೆ ನಿನಗೆ ಮುಕ್ತಿ ಅಂತ. ಅದು ಆಗಲಿ, ನನಗೆ ಕೊನೆಗೆ ಮುಕ್ತಿ ಇದೆಯಲ್ಲ ಸಾಕು ಅಂತ ಅವನು ಅಲ್ಲಿಂದನೆ ಆವಾಗಲೇ ಅವನು ಸಂತೋಷದ ಡಾನ್ಸ್ ಮಾಡಿಸ್ಕೊಂಡು ಮಾಡ್ತಾನೆ. ಡಾನ್ಸ್ ಮಾಡ್ತಾ ಇದ್ದಾಗ ಅವನು ಅನಾರ್ಧ ಹೇಳ್ತಾನೆ, ಇವನೇ ನಿಜವಾಗ ಮುಕ್ತ ಅಂತ ಹೇಳಿ. ಯಾಕಂದರೆ ಅವನೇ ಆನಂದದಿಂದ ನಿಲ್ಲುತ್ತಾ ಇದ್ದ, ಈಗ ಆನಂದ ನಿಲ್ಲಿದ್ದಾಗಲೇ ಅವನಿಗೆ ಮುಕ್ತಿ ಸಿಕ್ತು ಅಂತ. ಹೀಗೆ ಯಾವಾಗ ನಾವು ಈ ಭಗವದ್ ಚಿಂತೆ ಭಗವಂತ ಆನಂದದಲ್ಲಿ ನಾವು ಇರ್ತೋ ಅದೇ ಒಂದು ಮುಕ್ತಿ ಅಂತ. ಅದಕ್ಕೋಸ್ಕರ ಭಗವಂತನ ಸ್ಮರಣೆ ಯಾವ ಸದಾಗಬೇಕಂತ. ಅಂತ ಕಾಲೇಜ್ ಮಾಮೇವ ಸ್ಮರಣೆ ಇರ್ತಾ ಕಲೆಯವರಂ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ, ಅಂತ ಕಾಲೇಜ್ ಮಾಮೇವ ಸ್ಮರಣೆ ಇರ್ತಾ ಕಲೆಯವರಂ, ಯಾರು ಅಂತ ಕಾಲದಿಂದ ಸ್ಮರಣೆ ಮಾಡ್ತಾ ದೇಹ ಬಿಡ್ತಾರೋ ಅವರಿಗೆ ಮುಕ್ತಿ ಅಂತ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾನೆ. ಹೀಗೆ ನಮ್ಮ ಸತತ ಸ್ಮರಣೆಯಿಂದ ಆ ಒಂದು ಮನಸ್ಸಿನ ತಯಾರಿ ಆಗ್ಬಿಡುತ್ತೆ, ಆವಾಗ ನಾವು ಮುಕ್ತರಾಗುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.